ಕೃಷಿ ಪದವಿಯನ್ನ ಪಡ್ಕೊಂಡಿರತಕ್ಕಂತ ಮಾತಾಡಿಸ್ತಾ ಇದ್ದೀವಿ. ಅವರು ಕೃಷಿ ಪದವಿಯಲ್ಲಿ ಏನೇನು ಅಧ್ಯಯನ ಮಾಡಿದ್ರು, ಅದರಿಂದ ಏನು ಅನುಕೂಲ ಆಗ್ತಾ ಇದೆ? ಈಗ ಅವರು ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿಗೆಲ್ಲ ಹೋಗಿದ್ದಾರೆ, ಅಲ್ಲಿನ ಒಂದು ಕೃಷಿ ಪದ್ಧತಿಗೂ ನಮ್ಮಲ್ಲಿನ ಒಂದು ಕೃಷಿ ಪದ್ಧತಿಗೂ ಏನು ವ್ಯತ್ಯಾಸ, ಎಲ್ಲ ವಿಷಯಗಳನ್ನ ಮಾತಾಡ್ತಾ ಹೋಗೋಣಂತೆ. ವಿಸ್ಮಯ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವಿಸ್ಮಯ ಅವರೇ, ನಿಮ್ದು ಪರಿಚಯ ಮಾಡ್ಕೊಳ್ಳಿ, ಯಾವ ಊರಲ್ಲಿ ಹುಟ್ಟಿದ್ದು, ಪ್ರಾರಂಭದಲ್ಲಿ ಎಲ್ಲೆಲ್ಲಿ ವಿದ್ಯಾಭ್ಯಾಸ ಕಲ್ತ್ರಿ, ನೆಕ್ಸ್ಟ್ ಈ ಕೃಷಿ ಪದವಿನ ಆಯ್ಕೆ ಮಾಡ್ಕೋಬೇಕಂತ ಯಾಕೆ ಆಸಕ್ತಿ ಬಂತು, ಇದನ್ನೆಲ್ಲ ಹೇಳ್ತಾ ಹೋಗಿ. ನನ್ನ ಹೆಸರು ವಿಸ್ಮಯ. ನಾನು ಮೂಲತಃ ಚಿಕ್ಕಬೆನ್ನೂರು ಗ್ರಾಮದ ಚಿತ್ರದುರ್ಗ ಜಿಲ್ಲೆಯವಳು. ನನ್ನ ಸ್ಕೂಲಿಂಗ್ ಬಂದು ಭರಮಸಾಗರ ಡಿವಿಎಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದು, ಹಾಗೂ ನನ್ನ ಪಿಯುಸಿ ಬಂದು ಡಾನ್ ಬಾಸ್ಕೊ ಪಿಯು ಕಾಲೇಜಲ್ಲಿ ಮುಗಿಸಿದೆ. ನಾನು ಡಿಗ್ರಿ ಬಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡಲ್ಲಿ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಅಲ್ಲಿ ನಾನು ಡಿಗ್ರಿ ಮುಗಿಸಿದ್ದು. ನನಗೆ ಈ ಸ್ಟ್ರೀಮ್ ಯಾಕೆ ತಗೋಬೇಕು ಅಂತ ಅನ್ಸಿದ್ದು ಅಂತಂದ್ರೆ, ನಾ ಮೊದಲಿಂದಾನು ಬಹಳ ಆಸಕ್ತಿ ಇತ್ತು ಕೃಷಿ ಬಗ್ಗೆ, ನಾನು ಕಲಿಬೇಕು, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಆ ವಿಷಯದ ಬಗ್ಗೆ ಸ್ವಲ್ಪ ಒಂದಷ್ಟು ನನಗೆ ಕ್ಯೂರಿಯಾಸಿಟಿ ಇತ್ತು, ಯಾವ್ಯಾವ ರೀತಿ ಮಾಡ್ತಾರೆ, ಹೇಗೇಗೆಲ್ಲ ಬೆಳೆ ಬೆಳೀತಾರೆ, ಇದ್ರ ಬಗ್ಗೆ ನನ್ಗೊಂದು ಸ್ವಲ್ಪ ತಿಳ್ಕೊಬೇಕು ಅನ್ನೋದು ಬಹಳ ಇತ್ತು. ಹಾಗಾಗಿ ಇದನ್ನ ಚೂಸ್ ಮಾಡಿದೆ. ಅದಲ್ಲದೆ ದೇಶಕ್ಕೆ ಬೆನ್ನೆಲುಬಾಗಿರೋಂಥದ್ದೇ ನಮ್ದು ರೈತ ಅನ್ನೋದು. ಸೊ ಹಾಗಾಗಿ ಅಂತ ವಿಚಾರದ ಮೇಲೆ ಅಧ್ಯಯನ ಮಾಡಬೇಕು, ಅಂತದ್ರಲ್ಲಿ ನಾ ಪದವಿ ತಗೋಬೇಕು ಅನ್ನೋದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಇದನ್ನೇ ಚೂಸ್ ಮಾಡಬೇಕು, ಇದರಲ್ಲಿ ಉತ್ತಮ ಭವಿಷ್ಯ ಇದೆ ಅನ್ನೋ ಮೇರೆಗೆ ನಾನು ಈ ಪದವಿ ಮಾಡ್ಬೇಕಂತ ನಾನು ಚೂಸ್ ಮಾಡಿದೆ. ಆಮೇಲೆ ಇಲ್ಲಿ ನಾನು 4 ವರ್ಷ ಡಿಗ್ರಿ ಮುಗಿಸಿದ್ದೀನಿ, ಇವಾಗ ಜುಲೈಗೆ ನನ್ನ 4 ವರ್ಷದ ಡಿಗ್ರಿ ಮುಗ್ದಿದೆ. ಈಗ ಮುಂದೆ ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಡಬಲ್ ಡಿಗ್ರಿ ಮಾಡೋದಕ್ಕೋಸ್ಕರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಈಗ ಪಿಯುಸಿ ನಂತರ ಸಾಕಷ್ಟು ಹುಡುಗಿಯರೆಲ್ಲ ನಾವು ಮೆಡಿಕಲ್ ಕಡೆ ಹೋಗ್ಬೇಕು, ಇಂಜಿನಿಯರಿಂಗ್ ಕಡೆ ಹೋಗ್ಬೇಕು, ಬೇರೆ ಬೇರೆ ಎಲ್ಲ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಂತಾರೆ, ನಿಮ್ಗೆ ಇದರಲ್ಲಿ ಯಾಕೆ ಹೆಚ್ಚು ಆಸಕ್ತಿ ಬಂತು? ಎಲ್ಲರೂ ನಾವು ಇಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು ಅಂತ ಎಲ್ಲರೂ ಆ ಕಡೆ ಹೋದ್ರೆ, ಆದ್ರೆ ಕೃಷಿಕರಿಗೆ ಯಾರು ಸಹಾಯ ಮಾಡ್ಬೇಕು? ಇದರಲ್ಲೇ ಭವಿಷ್ಯ ಇದೆ. ನಾವು ಒಂದೊತ್ತು ಊಟ ಮಾಡ್ಬೇಕು ಅಂತ ಅಂದ್ರೇನ ರೈತ ಎಷ್ಟು ಬೆವರು ಸುರಿಸ್ತಾರೆ, ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗ್ಬೇಕು, ಅವ್ರಿಗೆ ನಾವು ಜಾಸ್ತಿ ಹೆಚ್ಚಾನೆಚ್ಚು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನಮ್ಮಂತ ಯುವಕ ಯುವತಿಯರೇ ಡಿಸೈಡ್ ಮಾಡ್ಬೇಕು, ಅವರೇ ಇಂಥದ್ದು ದಾರಿನ ಆಯ್ಕೆ ಮಾಡ್ಕೋಬೇಕು. ಎಲ್ಲರೂ ಅಲ್ಲಿಗೆ ಹೋದ್ರೆ ಇಲ್ಲಿ ಯಾರು ನೋಡ್ತಾರೆ? ಹಾಗಾಗಿ ಇದರಲ್ಲೂ ಕೂಡ ಭವಿಷ್ಯ ಇದೆ, ಇದರಲ್ಲೂ ಭವಿಷ್ಯ ಅಡಗಿದೆ ಅಂತ ಗೊತ್ತಾಗಿ ಈ ಸ್ಟ್ರೀಮಿಗೆ ಬಂದಿದ್ದು ನಾನು. ಅದಲ್ಲದೆ ಇದರೊಳಗಡೆ ಬಹಳ ರೀತಿಯಾದಂತಹ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಟೆಕ್ನಾಲಜೀಸ್ ಬಹಳ ಇದಾವೆ. ಇದರಿಂದ ಬರೀ ನಾವು ಅಗ್ರಿಕಲ್ಚರ್ ಆಫೀಸರ್ ಆಗೋದಷ್ಟೇ ಅಲ್ಲದೆ ರೈತರಿಗೆ ನಾವು ಯಾವ್ಯಾವ ರೀತಿ ಹೇಳ್ಕೊಡ್ಬೋದು, ಯಾವ್ಯಾವ ಟೆಕ್ನಾಲಜೀಸ್ ಇದಾವೆ ಈ ರೀತಿನೂ ಮಾಡ್ಬೋದು. ಒಬ್ಬೊಬ್ರು ಇವಾಗ ಹೈನುಗಾರಿಕೆ ಮಾಡ್ತಾರೆ, ಒಬ್ಬೊಬ್ರು ಜೇನು ಸಾಗಾಣಿಕೆ ಮಾಡ್ತಾರೆ, ಇವನ್ನೆಲ್ಲಾನು ನಮ್ಮ ಕೃಷಿ ಕಾಲೇಜ್ನಲ್ಲಿ ಕಲಿತೀವಿ, ಆರ್ಟಿಕಲ್ಚರ್ ಆಗಿ ಎಪಿಕಲ್ಚರ್ ಆಗಿ ಎಲ್ಲರೂ ಕಲಿತೀವಿ. ಇದರಿಂದ ನಾವು ಬರೀ ರೈತರಿಗೆ ಅಗ್ರಿಕಲ್ಚರ್ ಇಂದಾನೇ ನಾವು ಆದಾಯ ತರೋದಲ್ಲ, ಬೇರೆ ಬೇರೆ ತರನೂ ಇದಾವೆ ಉಪಕಸಬುಗಳು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ಜಾಸ್ತಿ ಆದಾಯ ತರಬಹುದು. ಇವಾಗ ಎಷ್ಟೊಂದು ಜನ ರೈತರು ಆತ್ಮಹತ್ಯೆ ಆಗ್ತಿದೆ, ಅವ್ರಿಗೆ ರೇಟ್ ಇಲ್ಲ, ಇನ್ನೊಂದಿಲ್ಲ ಅಂತ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾವ. ಬಟ್ ನಾವು ಇದರಿಂದ ಅವ್ರಿಗೆ ಯಾವ್ಯಾವ ರೀತಿ ಉಪಯೋಗ ಆಗ್ಬೋದು, ನೀವು ಯಾವ್ದಕ್ಕೂ ಹತಾಶೆ ಪಡಬೇಡ್ರಿ, ಇದ್ರಲ್ಲಿ ಇಲ್ಲಾಂದ್ರೆ ಇನ್ನೊಂದು ಬೆಳೆ ನಿಮ್ಗೆ ಉತ್ತಮ ಬೆಲೆ ಸಿಗ್ಬೋದು, ಬೆಳೆನೂ ಸಿಗ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾವು ಒಬ್ಬರೇ ಇರೋದು. ಬೇರೆ ನಾವು ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ನಾವು ಇದನ್ನ ಕೇಳಕ್ಕಾಗಲ್ಲ, ಒಬ್ಬ ಮೆಡಿಕಲ್ ಹತ್ರ ಹೋಗಿ ಕೇಳಕ್ಕಾಗಲ್ಲ. ಹಾಗಾಗಿ ನಾನು ಈ ಸ್ಟ್ರೀಮ್ ಅಲ್ಲಿ ನಾವು ಎಷ್ಟೋ ಜನಗಳಿಗೆ ಉಪಯೋಗ ಆಗುವಂತ ಕೆಲಸ ಮಾಡಬಹುದು, ಎಷ್ಟೋ ರೈತರಿಗೆ ನಾವು ಆಶಾಕಿರಣಗಳಾಗಿರ್ಬೋದು ಅನ್ನೋ ಮೇರೆಗೆ ಇದನ್ನ ತಗೊಂಡಿದ್ದು. ನೀವು ಅಲ್ಲಿ ಕಾಲೇಜ್ಗೆ ಅಧ್ಯಯನಕ್ಕೆ ಹೋದಾಗ ಪ್ರಾರಂಭದಲ್ಲಿ ಏನೇನೆಲ್ಲ ಕಲಿತಾ ಹೋಗುತ್ತೆ? ನಾವು ಫಸ್ಟ್ ಸೆಮ್ ಅಲ್ಲಿ ನಮ್ಗೆ ಸ್ಟಾರ್ಟಿಂಗೇ ನಮ್ಗೆ ಉತ್ತೋದಕ್ಕೆ ಬಿತ್ತೋದಕ್ಕೆ ಹೇಳಲ್ಲ, ಫಸ್ಟ್ ನಾವು ಕಳೆ ಕೀಳಬೇಕು, ಫಸ್ಟ್ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗ್ತದೆ ಜರ್ನಿ. ಹಾಗಾಗಿ ನಮಗೆ ಫಸ್ಟ್ ಸೆಮ್ ಬಂದ್ಬಿಟ್ಟೆ ವೀಡಿಂಗ್ ಕಾನ್ಸೆಪ್ಟ್ ಇತ್ತು. ಅದರಲ್ಲಿ ಎರಡ್ ತರ ಮಿಷಿನ್ ಅಲ್ಲೂ ಮಾಡ್ತಾರೆ, ಬಟ್ ನಮಗೆ ಫಸ್ಟ್ ನೀವು ತೆಗೀರಿ, ಫಸ್ಟ್ ನಿಮಗೆ ಅನುಭವ ಆಗ್ಬೇಕು. ಫಸ್ಟ್ 2 ಇಯರ್ಸ್ ಥಿಯರಿ ಏನೋ ಇತ್ತು, ಬಟ್ ಅದಾದ್ಮೇಲೆಲ್ಲ ಪ್ರಾಕ್ಟಿಕಲ್ಸ್ ಇದ್ದಿದ್ದು. ಹಾಗಾಗಿ ನಮಗೆ ಜಾಸ್ತಿ ಪ್ರಾಕ್ಟಿಕಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟಿದ್ರು. ಹಾಗಾಗಿ ನಾವೇ ಕೈಯಲ್ಲಿ ನಾವು ಕಳೆ ಕೀಳ್ತಾ ಇದ್ವಿ, ನೆಕ್ಸ್ಟ್ ಸೆಮ್ ಇಂದ ನಮ್ ಕೈಲೇ ಬಿತ್ತಿಸ್ತಾ ಇದ್ರು. ಅದಾದ್ಮೇಲೆ ನಮ್ಗೆ ಮಷೀನ್ಸ್ ಗಳಿಂದ ಹೇಗೆ ಮಾಡೋದು ಅನ್ನೋದನ್ನ ಆಮೇಲಿಂದ ಹೇಳ್ಕೊಟ್ರು ನಮ್ಗೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಕಳೆ ಕೀಳೋದ್ರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಮ್ಗೆಲ್ಲಾನು ಕೈಯಿಂದ ಮಾಡೋ ಅಂತ ಮಾನವ ಕೆಲಸ ಮಾಡೋದನ್ನ ನಮಗೆ ಹೇಳ್ಕೊಟ್ರು. ಅದಾದ್ಮೇಲೆ ನಮಗೆ ಮಷೀನ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಅಂದ್ರೆ ಹೆಚ್ಚು ಹೆಚ್ಚು ನಾವು ಈ ಕೃಷಿಯಲ್ಲಿ ಯಂತ್ರೋಪಕರಣ ಬಳಕೆಯಿಂದ ನಾವು ಒಂದು ಈ ಕೂಲಿ ಕಾರ್ಮಿಕರ ಸಮಸ್ಯೆ ಸಾಕಷ್ಟು ರೈತರು ಅನುಭವಿಸ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡ್ಕೋಬಹುದು ಅಂತೀರಾ? ಹೌದು. ಇವಾಗ ಎರಡ್ ತರನೂ ಹೇಳ್ಬೋದು ಸರ್, ಒಂದೇ ತರ ಅಂತ ಹೇಳಕ್ಕಾಗಲ್ಲ. ಮಾನವ ಕೆಲಸ ಮಾಡಿದ್ರೆ ಅಂದ್ರೆ ಒಂದು ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ. ಅದ್ರಲ್ಲಿ ಡಿಮೆರಿಟ್ ಅಂತ ಬರೋದು ಅಂದ್ರೆ ಟೈಮ್ ಜಾಸ್ತಿ ಹೋಗುತ್ತೆ ಅನ್ನೋದ್ ಬಿಟ್ರೆ ಇದ್ರಲ್ಲಿ ಯಾವ್ದೇ ತರದ ಇಲ್ಲ. ಯಾಕಂದ್ರೆ ನಾವೇ ಸ್ವತಃ ಮಾಡ್ತಿರೋದ್ರಿಂದ ಅಲ್ಲಿ ನಮ್ಗೆ ಯಾವ್ದೇ ರೀತಿಯಂತಹ ಲೋಪಗಳು ಕಂಡು ಬರಲ್ಲ. ಅದೇ ಮಷೀನ್ ಇಂದ ಮಾಡ್ತೀವಿ ಅಂತಂದ್ರೆ ಒಂದು ಟೈಮ್ ಬೇಗ ಆಗುತ್ತೆ ಅನ್ನೋದ್ ಬಿಟ್ರೆ ಅಲ್ಲೇನ್ ಒಂದೊಂದ್ಸಲ ಮಷೀನ್ಸ್ ಕೈ ಕೊಡ್ಬೋದು, ಅಥವಾ ಇಲ್ಲ ಒಂದೊಂದ್ಸಲ ಬ್ಲೇಡ್ ಏನಾದ್ರು ಆಗಿರ್ಬೋದು, ಅಥವಾ ಇಲ್ಲಾಂದ್ರೆ ಸಾಲ್ ಬಿಟ್ಟು ಹೋಗಿರ್ಬೋದು, ಆತರ ಏನಾದ್ರೂ ಒಂದಲ್ಲ ಒಂದ್ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ಒಂದು ಲೇಬರ್ ಚಾರ್ಜ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಯೂಸ್ ಮಾಡ್ಬೇಕು ಮಷೀನ್, ಇನ್ನೊಂದು ಟೈಮ್ ಇಲ್ಲ ಅನ್ನೋದಕ್ಕಷ್ಟೇ ನಾವು ಮಷೀನ್ಸ್ ಯೂಸ್ ಮಾಡ. ಬಟ್ ಆದ್ರೆ ಹೆಚ್ಚು ನಾವು ಮಾನವರ ಕೈಯಿಂದ ಮಾಡೋದ್ರೇನೆ ಉತ್ತಮ ಸರ್. ಉತ್ತಮ. ಈಗ ಕಳೆ ನಿರ್ವಹಣೆ ಬಿತ್ತೋದು ಅದನ್ನೆಲ್ಲ ಕಲ್ತ್ರಿ, ನೆಕ್ಸ್ಟ್ ಮುಂದೆ ಬೇರೆ ಏನೇನು ಕಲಿತಾ ಹೋದ್ರಿ? ನಮಗ್ ಜಾಸ್ತಿ ಏನ್ ಮಾಡಿದ್ರು ಸರ್, ನೆಕ್ಸ್ಟ್ ಎಲ್ಲಾದ್ರೂ ಪ್ಲಾಟ್ಸ್ ನಮ್ ಕೈಲೇ ಕೊಟ್ರು. ಒಂದ್ ನಮ್ಗೆ 3x4 ಇಲ್ಲಾಂದ್ರೆ 6x6, 9x9 ಆತರ ನಮ್ಗೊಂದಿಷ್ಟು ಪ್ಲಾಟ್ಸ್ ಅಂತ ಕೊಟ್ರು. ಅದ್ರಲ್ಲಿ ನಾವೇ ಕಳೆ ತೆಗೆದಿದ್ವಿ, ಅಷ್ಟೇ ಜಾಗ, ಜಾಸ್ತಿ ಏನಿಲ್ಲ. ಅಷ್ಟೇ ಜಾಗದಲ್ಲಿ ನಾವೇ ಕಳೆ ತೆಗೆದ್ವಿ, ನಾವೇ ಬಿತ್ತಿದ್ವಿ, ನಾವೇ ಗೊಬ್ಬರ ಹಾಕಿದ್ವಿ, ನಾವೇ ಹುಳ ಬಂದ್ರೆ ನಾವೇ ಹುಳ ತೆಗೆದ್ವಿ. ನಮಗೆ ಸ್ಟಾರ್ಟಿಂಗ್ಗೆ ಕಳೆ ನಾಶಕ ಅವುಗಳನ್ನ ಕೊಡ್ಲಿಲ್ಲ, ಬಿಕಾಸ್ ಅದರಿಂದ ಸೈಡ್ ಎಫೆಕ್ಟ್ಸ್ ಬಹಳ. ಏನಾಗುತ್ತೆ ಅಂದ್ರೆ ಒಂದು ಮಣ್ಣಿನ ಫಲವತ್ತತೆ, ಫರ್ಟಿಲಿಟಿ ಕಮ್ಮಿ ಆಗ್ಬಿಡ್ತದೆ. ಹಾಗಾಗಿ ನಮಗೆ ಕೀಟಗಳನ್ನ ನಾವೇ ಹುಡುಕಿ ತೆಗಿತಾ ಇದ್ವಿ. ಆಮೇಲೆ ಕಳೆನೂ ಆದ್ರೂ ಅಷ್ಟೇ ನಾವೇ ತೆಗಿತಾ ಇದ್ವಿ. ಹಾಗಾಗಿ ನಮ್ಗೆ ಏನ್ ಇಷ್ಟು ಪ್ಲಾಟ್ ಕೊಡೋರು ಆ ಪ್ಲಾಟ್ ಅಲ್ಲೇ ನಾವು ಬಿತ್ತಾ ಇದ್ವಿ, ನಾವೇ ಅದನ್ನ ಕಳೆ ತೆಗಿತಾ ಇದ್ವಿ, ಕೊನೆಗೆ ನಾವೇ ಅದನ್ನ ಬೆಳೆನ ತೆಗಿತಾ ಇದ್ದಿದ್ದು. ನಮಗೆ ಕೊಟ್ಟಿದ್ದು ಸೋಯಾಬೀನ್ ಕೊಟ್ಟಿದ್ರು. ಸೋಯಾಬೀನ್ ಅಲ್ಲಿ ತುಂಬಾ ಮುಳ್ಳಿರ್ತಾವ, ನಿಮಗೆ ಗೊತ್ತು, ಅದು ಬಹಳ ತರ್ಚು ಬಿಡ್ತದೆ. ಬಟ್ ನಾವು ಆದ್ರೂ ನಾವು ಮಷೀನ್ ಸಹಾಯ ತಗೊಂಡ್ಲಿಲ್ಲ, ನಾವೇನೆ ತೆಗದ್ವಿ ಅದನ್ನ. ಅದಾದ್ಮೇಲೆ ಪ್ಲಾಟ್ ಅಲ್ಲಿ ಎಷ್ಟು ಬರುತ್ತೋ ಅದೇ ನಮ್ ಪ್ರಾಫಿಟ್. ನಮ್ ಪಕ್ಕದಾಗ ಇರೋರ್ಗೆ ಎಷ್ಟು ಬರುತ್ತೋ, ಬೇರೆ ಮುಂದೆ ಇರೋರ್ಗೆ ಎಷ್ಟು ಬರುತ್ತೋ ನಮ್ಗೆ ಹೇಳಕ್ಕಾಗಲ್ಲ, ಬಿಕಾಸ್ ಅವ್ರು ಅದನ್ನ ಹೆಂಗ್ ಕೇರ್ ಮಾಡ್ತಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ರೀತಿ ನಮಗೆ ಫಸ್ಟ್ ಸೆಮ್ ಅಲ್ಲಿ ನಮ್ಗೆ ಸೋಯಾಬೀನ್ ಕೊಟ್ರು, ನೆಕ್ಸ್ಟ್ ಸೆಮ್ ಸ್ಯಾಫ್ಲವರ್ ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬ್ಯಾಚ್ ವೈಸ್ ನಾವೇ ಪಿಕ್ ಮಾಡ್ಬೋದಿತ್ತು ಸರ್, ನಾವು ಯಾವ್ದು ಸೆಕ್ಷನ್ಗೆ ಹೋಗ್ಬೇಕು ಅನ್ನೋದ್ರ ಮೇಲೆ ನಮ್ಗೆ ಇತ್ತು. ಅಗ್ರೋನಮಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅಥವಾ ಎಂಟಮಾಲಜಿಗೆ ಹೋಗ್ಬೇಕು, ಫುಡ್ ಸೈನ್ಸ್ಗೆ ಹೋಗ್ಬೇಕು ಅನ್ನೋದು ಆಮೇಲೆ ನಾವು ಪಿಕ್ ಮಾಡಿದ್ವಿ ಹಂಗೆ. ನಿಮ್ಮ ಈ ಕೃಷಿ ಪದವಿಯಲ್ಲಿ ನಿಮ್ಗೆ ಹೆಚ್ಚು ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನ ಕಲಿತೀರಾ, ಅಥವಾ ಈಗ ಸಾಕಷ್ಟು ಜನ ರೈತರು ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡದಿದ್ರ ಭೂಮಿಗೆ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಹೆಚ್ಚು ಇಳುವರಿ ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನೋಭಾವ ಸ್ಥಿತಿಯಲ್ಲಿ ರೈತರು ಇದಾರೆ, ಹೆಚ್ಚು ನೀವು ಯಾವ್ದು ಕಡೆ ಇದೆ ಅಲ್ಲಿ? ಇಲ್ಲ ಸರ್, ನೀವು ಏನೇ ಅಂದ್ರೂ ಸಾವಯವ ಕೃಷಿನೇ ಉತ್ತಮ ಸರ್. ಏನು ನಾವು ರಾಸಾಯನಿಕತೆ ಯೂಸ್ ಮಾಡಿ ನಾವು ಭೂಮಿಗೆ ಹಾಕ್ತಿವೋ ಅದು ತಪ್ಪು ಸರ್. ಏನಂದ್ರೆ ಅರ್ಧಕ್ಕರ್ಧ ಭೂಮಿನ ಫಲವತ್ತತೆ ಅಲ್ಲೇ ಹಾಳಾಗೋಗ್ಬಿಡ್ತತೆ. ಬಿಕಾಸ್ ನಾ ಈಗ ಆ ಫರ್ಟಿಲೈಸರ್ಸ್ ಒಳಗಡೆ ಆ ಕೀಟನಾಶಕಗಳೊಳಗಡೆ ಆಗ್ಲಿ ಅದ್ರಲ್ಲಿ ಏನೇ ಆಗ್ಲಿ ಆ ಕೀಟ ಸಾಯ್ಬೋದಷ್ಟೇ, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಮಣ್ಣಿನ ಮೇಲೆ ಬಹಳ ಪರಿಣಾಮ ಬೀಳ್ತತೆ. ಇವಾಗ ನಮ್ಮ ಭೂಮಿಯೊಳಗಡೆ ಎಷ್ಟು ಫಲವತ್ತತೆ ಇರುತ್ತೆ, ಅದರಲ್ಲೇ ನೈಟ್ರೋಜನ್ ಆಗ್ಲಿ ಅಥವಾ ಬೇರೆ ಪೊಟ್ಯಾಸಿಯಂ ಆಗ್ಲಿ ಕ್ಯಾಲ್ಸಿಯಂ ಮಿನರಲ್ಸ್ ತುಂಬಾ ಇರ್ತವೆ. ಅದ್ರ ಮೇಲೆ ಈ ಕೆಮಿಕಲ್ಸ್ ಬಿತ್ತು ಅಂದ್ರೆ ಅದ್ರಿಂದ ಗುಣಗಳೆಲ್ಲ ಹೋಗ್ಬಿಡ್ತದೆ. ಹಾಗಾಗಿ ಅದ್ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ, ನೆಕ್ಸ್ಟ್ ಟೈಮ್ ನೀವು ಇನ್ನೊಂದ್ ಬೆಳೆ ಹಾಕ್ತೀರಾ ಅವಾಗ ಬೆಳೆ ಕಮ್ಮಿ ಬರ್ತದೆ. ಹಾಗಾಗಿ ನಾವು ಜಾಸ್ತಿ ಸಾವಯವ ಕೃಷಿನೇ ಮಾಡ್ಬೇಕು, ಅದೇ ಉತ್ತಮ. ಭೂಮಿಗೆ ಒಂದೇ ಬೆಳೆ ಬೆಳೀತಾ ಇರಬಾರ್ದು. ಇವಾಗ ಮೆಕ್ಕೆಜೋಳ ಹಾಕಿದೀವಿ ಅಂದ್ರೆ ನೆಕ್ಸ್ಟ್ ಅದ್ ಬೆಳೆ ಬಂತ ನಾವು ಅದನ್ನ ತೆಗದ್ವಾ, ನೆಕ್ಸ್ಟ್ ಬೆಳೆ ಹಾಕ್ಬೇಕು. ಬೇರೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮ್ ಭೂಮಿನೂ ಜಾಸ್ತಿ ಫಲವತ್ತತೆ ಆಗ್ತದೆ. ಸೊ ಇವಾಗ ಮೆಕ್ಕೆಜೋಳ ಬೆಳೆದಾಗ ಏನು ಶಕ್ತಿ ಇರುತ್ತೋ ಮಣ್ಣಿಗೆ, ಇನ್ನೊಂದು ಬೆಳೆ ಹಾಕಿದಾಗ ಮಣ್ಣಿನ ಇನ್ನೂ ದುಪ್ಪಟ್ಟಾಗುತ್ತೆ ಶಕ್ತಿ. ಜಾಸ್ತಿ ಜಾಸ್ತಿ ಪರಿವರ್ತನೆ ಮಾಡಿದಷ್ಟು ಮಣ್ಣಿನ ಫಲವತ್ತತೆನೂ ಹೆಚ್ಚಾಗ್ತಾ ಹೋಗ್ತತೆ. ಆಮೇಲೆ ಕುರಿನ ಬಿಡ್ರಿ ಸ್ವಲ್ಪ ಹೊತ್ತು, ಅದ್ರದ್ ಗೊಬ್ಬರ ಬಾರಿ ಒಳ್ಳೇದು, ಎರೆಹುಳ ಗೊಬ್ಬರ ಯೂಸ್ ಮಾಡ್ರಿ. ಇದರಿಂದ ನೀವು ಲೇಬರ್ ಚಾರ್ಜ್ ಜಾಸ್ತಿ ಹೋಗ್ಬಿಡ್ತತೆ, ಟೈಮ್ ತುಂಬಾ ಹಿಡಿತತೆ ಅಂತ ಅಂದ್ಬಿಟ್ಟು ನೀವು ಏನಾದ್ರೂ ಕೆಮಿಕಲ್ಸ್ ಯೂಸ್ ಮಾಡಿದ್ರಿ ಅಂದ್ರೆ ಮಣ್ಣಿನ ಫಲವತ್ತತೆ ಮೇಲೆ ಬಹಳ ಹೊಡೆತ ಬೀಳುತ್ತೆ. ಹಾಗಾಗಿ ಬೇಕಾದ್ರೆ ಟೈಮ್ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ದುಡ್ಡು ಜಾಸ್ತಿ ಪರವಾಗಿಲ್ಲ, ಬೆಳೆ ಚೆನ್ನಾಗಿ ಬರಬೇಕು. ಬೆಳೆ ಜಾಸ್ತಿ ಚೆನ್ನಾಗಿ ಬರಬೇಕು ಅಂದ್ರೆ ನಾವು ಸಾವಯವ ಕೃಷಿ ಮೇಲೆ ಅವಲಂಬಿತರಾಗಬೇಕು, ಅದೇ ಉತ್ತಮ. ಭೂಮಿಗೂ ಜೀವ ಇದೆ, ಅದರಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ನಾವು ಹೆಚ್ಚು ರಾಸಾಯನಿಕ ಬಳಸಿದಾಗ ಏನಾಗುತ್ತೆ, ಅಲ್ಲಿ ಮಿತ್ರ ಆಗಿರ್ತಕ್ಕಂತ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ನಶಿಸಿ ಹೋಗ್ಬಿಟ್ಟು ನಮ್ಮ ಭೂಮಿ ಫಲವತ್ತತೆ ಹಾಳಾಗುತ್ತೆ ಅಂತ. ಹಾಗಾಗಿ ನಾವು ಕಮ್ಮಿ ಮಾಡಬೇಕು, ಕೆಮಿಕಲ್ಸ್ ಯೂಸ್ ಮಾಡೋದು ತುಂಬಾ ಕಮ್ಮಿ ಮಾಡ್ಬೇಕು. ಈಗ ಒಂದ್ ಟೈಮ್ ಇವಾಗೇನ ಯೂಸ್ ಮಾಡ್ಬಿಟ್ವಿ ಹಾಳಾಗೋಯ್ತು, ಬಟ್ ನೆಕ್ಸ್ಟ್ ಟೈಮ್ ಅದು ನಮ್ಗೆ ಹೊಡೆತ ಕೊಡುತ್ತೆ. ಮತ್ತೆ ಏಕ ಬೆಳೆ ಪದ್ಧತಿಗೆ ಹೋಗಬಾರದು, ಬರೀ ಮೆಕ್ಕೆಜೋಳ ಪ್ರತಿ ವರ್ಷ ಬರೀ ಶೇಂಗಾ. ಈಗ ಪ್ರತಿ ವರ್ಷನು ಬರೀ ಮೆಕ್ಕೆಜೋಳನೆ ಬೆಳೀತಾ ಇದ್ರೆ ಮಣ್ಣಿನೊಳಗಡೆ ಇನ್ನು ಬೇರೆ ಒಂದು ಬೆಳೆಗೆ ಕೊಡ್ಬೇಕಾದಂತಹ ಪೌಷ್ಟಿಕಾಂಶತೆ ಅದಂಗೆ ನಶಿಸ್ ಹೋಗ್ಬಿಡುತ್ತೆ. ಆಮೇಲೆ ಅದ್ರದ್ದೇನಾಗ್ಬಿಡ್ತದೆ, ಬರೀ ಅದು ಒಂದ್ ಬಿಡುತ್ತೆ. ನನ್ ಮೆಕ್ಕೆಜೋಳ ಬೆಳಿ ಎಷ್ಟ್ ಬೇಕಪ್ಪ ಪ್ರೋಟೀನ್ಸ್, ಎಷ್ಟ್ ಬೇಕಪ್ಪ ಮಿನರಲ್ಸ್ ಅಷ್ಟನ್ನ ಕೊಡ್ತಾ ಹೋಗಿದ್ರೆ ಉಳಿದಿದ್ದೇನಾಗ್ಬಿಡುತ್ತದೆ, ಅದು ಹಾಗೆ ಉಳ್ದೋಗ್ಬಿಡುತ್ತೆ. ಹಾಗಾಗಿ ನಾವು ಬೇರೆ ಬೇರೆ ಆದಂತ ಬೆಳೆಗಳನ್ನ ನಾವು ಮಾಡೋದ್ರಿಂದ ಭೂಮಿ ತುಂಬಾ ಫಲವತ್ತತೆ ಆಗಿರುತ್ತೆ. ನೀವು ಆ ಭೂಮಿ ಫಲವತ್ತತೆ ಇರೋದ್ರಿಂದ ನೀವು ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಹಾಕೋ ಅವಶ್ಯಕತೆನೆ ಬಿಡಂಗಿಲ್ಲ. ಹೆಚ್ಚಾನಂದ್ರೆ ನೀವು ಗೊಬ್ಬರಗಳ ಎಕ್ಸ್ಟ್ರಾ ಹಾಕೋದಕ್ಕಿದ್ಲು ಎರೆಹುಳ ಗೊಬ್ಬರನೋ ಇನ್ನು ಕುರಿ ಬಿಡ್ತಿರ್ತಿರೋ ಕಾಂಪೋಸ್ಟ್ ಗೊಬ್ಬರ ಇವುಗಳಿಂದನೇ ಸಾಕಾಗ್ಬಿಡ್ತದೆ ನಮ್ಗೆ. ಈಗ ನಿಮ್ ಕೃಷಿ ಪದವಿಯಲ್ಲಿ ಬೇಕಾದಷ್ಟು ಆಯ್ಕೆಗಳಿರ್ತವೆ, ನೀವು ಯಾವ್ದ್ರಲ್ಲಿ ಹೆಚ್ಚು ಅಧ್ಯಯನ ಮಾಡಿದ್ರಿ? ನಾನು ಜಾಸ್ತಿ ಫುಡ್ ಸೈನ್ಸ್ ತಗೊಂಡೆ. ಸೈನ್ಸ್ ತಗೊಂಡ್ರಿ, ಅದ್ರಲ್ಲಿ ಏನೇನು ಕಲಿತಾವು? ನಾವು ಫುಡ್ ಸೈನ್ಸ್ ಏನಕ್ಕೆ ತಗೊಂಡೆ ಅಂತಂದ್ರೆ ಇಂಟ್ರೆಸ್ಟಿಂಗ್, ಇವಾಗ ಆಲ್ರೆಡಿ 2 SEMs ಓದಿದ್ಮೇಲೆ ನೆಕ್ಸ್ಟ್ ಬೇರೆ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದು. ಸೊ ಇದ್ರೊಳಗಡೆ ಏನಾಯ್ತು ಅಂತಂದ್ರೆ ಎಲ್ಲಾ ತರ ಅಂತಹ ಇಟ್ಸ್ ಈಕ್ವಲ್ ಟು ಡಯಟೀಷಿಯನ್ಸ್, ಯಾವ ರೀತಿ ಅವ್ರು ಹೇಳ್ಕೊಡ್ತಾರಲ್ಲ ಅದೇ ರೀತಿ ನಾವು ಹೇಳ್ಕೊಡ್ತೇವೆ. ಇವಾಗ ಲ್ಯಾಕ್ಟೇಟಿಂಗ್ ವುಮೆನ್ಸ್, ಪ್ರೆಗ್ನೆಂಟ್ ವುಮೆನ್ಸ್, ಮತ್ತೆ ಚಿಕ್ಕ ಮಕ್ಕಳಿಗೆ ಏನ್ ಕೊಡ್ಬೇಕು, ವಯಸ್ಸಾದವರಿಗೆ ಏನ್ ಕೊಡ್ಬೇಕು, ವಯಸ್ಕರರಿಗೆ ಏನ್ ಕೊಡ್ಬೇಕು, ಅದಾದ್ಮೇಲೆ ಕೆಲ್ಸಕ್ಕೆ ಹೋಗೋರಿಗೆ ಏನ್ ಕೊಡ್ಬೇಕು, ಡಯಾಬಿಟೀಸ್ ಇರೋರಿಗೆ ಏನ್ ಕೊಡ್ಬೇಕು, ಬಿಪಿ ಶುಗರ್ಸ್ ಇರೋರಿಗೆ ಏನ್ ಕೊಡ್ಬೇಕು, ಆಮೇಲೆ ಲಿವರ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಈ ತರ ಇರೋರಿಗೆ, ಅದಾದ್ಮೇಲೆ ಪೇಷಂಟ್ಸ್ ಇರ್ತಾರೆ ಅವರಿಗೆ ನೋಸ್ ಮುಖಾಂತರ ನಾವು ಊಟ ಕಳಿಸ್ತೀವಿ ಪೈಪ್ ಹಾಕ್ಬಿಟ್ಟು. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಾಯಿಲೆಗಳು ಬಂದಿರೋರಿಗೆ ಯಾವ್ಯಾವ ರೀತಿಯಾದಂತಹ ಪೌಷ್ಟಿಕಾಂಶ ತುಂಬಿರೋ ಅಂತ ಊಟನ ಆಹಾರನ ಅವ್ರಿಗೆ ಕೊಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಅದು ಈ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಸ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಇದನ್ನ ನಾನು ಚೂಸ್ ಮಾಡಿದೆ. ಇದ್ರೊಳಗಡೆನೆ ನಾವು ಬರೀ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತಂದ್ರೆ ನಾವು ಅವರ ಸೈಕಾಲಜಿನೂ ತಿಳ್ಕೊಬೇಕಾಗ್ತದೆ. ಇವಾಗ 6 ತಿಂಗಳಿಂದ 3 ತಿಂಗಳಿರೋ ಮಕ್ಕಳಿಗೆ ಇಂಥ ಊಟ ಕೊಡ್ಬೇಕು, 9 ತಿಂಗಳಾದ್ಮೇಲೆ ಈ ತರ ಊಟ ಕೊಡ್ಬೇಕು, 1 ವರ್ಷದ ಮಕ್ಕಳಿಗೆ ಈ ತರ ಊಟ ಕೊಡ್ಬೇಕು. ಯಾಕಂದ್ರೆ ಅವ್ರು ಬೆಳೀತಾ ಇರ್ತಾರೆ, ಅವ್ರು ಬೆಳ್ದಂಗೆಲ್ಲ ಅವ್ರಿಗೆ ಪೌಷ್ಟಿಕಾಂಶಗಳು ಹಾಗೆ ಹೆಚ್ಚು ಕೊಡ್ಬೇಕು. ಇವಾಗ ಚಿಕ್ಕ ಮಗು ಇದ್ದಾಗ ಅವ್ರಿಗೆ ಸಾಫ್ಟ್ ಫುಡ್ಸ್ ಕೊಡ್ತೀವಿ, ಹಾಲು ಅನ್ನ ಈ ತರ ಮಿತವಾದ ಅನ್ನ ಕೊಡ್ತಿರ್ತೀವಿ. ಅದೇ ರೀತಿ ಸ್ವಲ್ಪ ದೊಡ್ಡವರಾಗ್ತಿದ್ದಾಗ ಸ್ವಲ್ಪ ಧಾನ್ಯಗಳನ್ನ ಬೆರೆಸಿ ಕಾಳುಗಳು ಈ ರೀತಿ ಕೊಡ್ಬೇಕು. ಅವಾಗ ಅವರ ಬುದ್ಧಿ ಚುರುಕು ಎಷ್ಟಾಗುತ್ತೆ, ಅವ್ರ IQ ಎಷ್ಟು ಇಂಪ್ರೂವ್ ಆಗ್ತದೆ, ಅವ್ರ ಕಣ್ಣು ಹೃದಯ ಕಿಡ್ನಿ ಅವ್ರಿಗೆ ಅವಕ್ಕೆಲ್ಲ ಎಷ್ಟು ನ್ಯೂಟ್ರಿಷಿಯಸ್ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಅದಾದ್ಮೇಲೆ ಆ ಮಕ್ಕಳಿಗೆ ನಾವು ಟೆಸ್ಟ್ಗಳು ಮಾಡ್ತೀವಿ, ಅವ್ರ ಎಷ್ಟು IQ ಇದೆ, ಆ IQ ತಕ್ಕಂಗೆ ಅವ್ರ ಆಲೋಚನೆ ಏನಿದೆ, ಆ ಆಲೋಚನೆಗೆ ನಾವು ಇನ್ನೂ ಎಷ್ಟು ಪುಷ್ಟಿ ಕೊಡ್ಬೋದು, ಅದಕ್ಕೆ ನಾವು ಯಾವ ರೀತಿಯಾದಂತ ಆಹಾರ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಅವ್ರಿಗೆ ಅಸೆಸ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ. ಇದರಲ್ಲಿ ಬರೀ ಆಹಾರ ಧಾನ್ಯಗಳಲ್ದಲೆ ಸೊಪ್ಪು ತರಕಾರಿ ಹಣ್ಣು ಇವುಗಳಿಗೂ ಹೆಚ್ಚು ಹೊತ್ತು ಕೊಡ್ತೀರಾ? ಹೆಚ್ಚು ಹೊತ್ತು ಕೊಡ್ತೀವಿ. ಹೌದು, ಇವಾಗ ಜಾಸ್ತಿ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್, ಎಲ್ಲದಕ್ಕೂ ಹೋದ್ರೆ ಪಿಜ್ಜಾ ಬರ್ಗರ್ ಅಲ್ಲಿಗೆ ಹೋಗಿ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಣ್ಣು ತರಕಾರಿ ಆಮೇಲೆ ಈ ಕಾಳುಗಳು ಧಾನ್ಯಗಳು ಇವುಗಳಲ್ಲಿ ಹೆಚ್ಚು ಪೌಷ್ಟಿಕಾಂಶ ಭರಿತಾದಂತಹ ಆಹಾರಗಳು, ಇವುಗಳನ್ನ ನಾವು ಕನ್ಸ್ಯೂಮ್ ಮಾಡ್ಬೇಕು, ಇವುಗಳನ್ನ ನಾವು ನಮ್ಮ ಊಟದ ಪದ್ಧತಿಯೊಳಗೆ ಅಳವಡಿಸ್ಕೋಬೇಕು. ಬಟ್ ಇವಾಗ ಎಲ್ಲ ಟೈಮ್ ಇಲ್ಲ, ಫಸ್ಟ್ ಏನ್ ಮಾಡ್ಬಿಡ್ತಾರೆ ಟೈಮ್ ಇಲ್ಲ, ಅದಕ್ಕೆ ಒಂದ್ ಮ್ಯಾಗಿ ಮಾಡ್ಕೊಂಡ್ಬಿಟ್ಟು ನೂಡಲ್ಸ್ ಮಾಡ್ಕೊಂಡ್ಬಿಟ್ಟು ಈ ತರ ಹೋಗ್ತಾರೆ. ಬಟ್ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆದಂತದ್ದು, ಅದು ಒಂದ್ಸಲ ಎರಡ್ ಸಲ ಅಷ್ಟೇ. ಬಟ್ ನಮ್ದು ಡೈಲಿ ರೊಟೀನ್ ಅಲ್ಲಿ ಅದು ಇರಬಾರ್ದು. ಹೆಚ್ಚಾನೆಚ್ಚು ನಾವು ಜಾಸ್ತಿ ತರಕಾರಿಗಳು, ಸೊಪ್ಪು ತಿನ್ಬೇಕು, ಕಾಳುಗಳು ತಿನ್ಬೇಕು, ಹಣ್ಣುಗಳನ್ನ ತಿನ್ಬೇಕು. ಇವುಗಳು ನಮ್ಮ ದೇಹಕ್ಕೆ ಹೆಚ್ಚು ಪೌಷ್ಟಿಕಾಂಶತೆಯನ್ನ ಕೊಡ್ತವೆ, ಇವುಗಳಿಂದ ನಮ್ಗೆ ಬಹಳ ಎನರ್ಜಿ ಸಿಗ್ತದೆ. ನಾವು ದಿನಕ್ಕಿಷ್ಟು ಒಂದೊಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಬರ್ತೀವಿ, ಈ ತರ ಆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ಬೇಕು, ಒಂದ್ ಪೋರ್ಷನ್ ಅದು ತಿನ್ಬೇಕು. ಮಧ್ಯಾಹ್ನ ಪೋರ್ಷನ್ಗೆ ಬಂದ ತಕ್ಷಣ ಸ್ವಲ್ಪ ಮೈಲ್ಡ್ ಆಗಿ ತಿನ್ಬೇಕು, ರಾತ್ರಿಗೆ ಇನ್ನು ಫುಲ್ ಮೈಲ್ಡ್ ಆಗಿ ತಿನ್ಬೇಕು. ಹಣ್ಣುಗಳು ತಿನ್ಬೇಕು, ಇವಾಗ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಆಮೇಲೆ ದಾಳಿಂಬೆ ಹಣ್ಣು ಈ ತರ ಆದಂತಹ ತರಕಾರಿಗಳು ನಮ್ಮ ದೇಹಕ್ಕೆ ತುಂಬಾ ನರಿಶ್ಮೆಂಟ್ ಸಿಗ್ತದೆ ಸರ್, ಇವುಗಳನ್ನ ತಿನ್ಬೇಕು. ನಾವು ಊಟ ಮಾಡ್ತಿದ್ ಮಧ್ಯಾಹ್ನದ ಊಟದೊಳಗಡೆ ಒಂದೆರಡು, ಅದಕ್ಕೆ ಆಗಿನ ಕಾಲದವರು ಏನ್ ಮಾಡ್ತಾ ಇದ್ರು, ಊಟದೊಳಗಡೆ ಎಲ್ಲ ಸೌತೆಕಾಯಿ ಅರ್ಧ ಹೆಚ್ಚಿಟ್ಟಿರೋದು, ಈರುಳ್ಳಿ ಆಮೇಲೆ ಪಾಲಕ್ ಸೊಪ್ಪು ಇದನ್ನೆಲ್ಲ ಇರ್ತಾ ಇದ್ರು. ಇವುಗಳು ಊಟದ ಮಧ್ಯೆ ಇದ್ರೆ ನಮ್ಗೆ ಜಾಸ್ತಿ ಪೌಷ್ಟಿಕಾಂಶಗಳು ಸಿಗ್ತದೆ. ಹಾಗಾಗಿ ನಮ್ಮ ಊಟದ ಕೊನೆಯಲ್ಲಿ ಸ್ವಲ್ಪ ತರಕಾರಿಗಳು ಹಣ್ಣುಗಳನ್ನ ತಿನ್ಬೇಕು ನಾವು, ಅದು ತುಂಬಾ ಒಳ್ಳೇದು ದೇಹಕ್ಕೆ. ಅದ್ರಲ್ಲೂ ಈ ತರಕಾರಿ ಹಣ್ಣುಗಳು ನಾವು ಹೆಚ್ಚು ಸಾವಯವದಲ್ಲೇ ಬೆಳೆದಂತದ್ನ ಉಪಯೋಗಿಸಿದ್ರೆ ಹೆಚ್ಚು ಅನುಕೂಲ, ಇನ್ನು ಹೆಚ್ಚು ಅನುಕೂಲ. ಇವಾಗ ತುಂಬಾ ಜನ ಅಡಲ್ಟ್ರೇಷನ್ ಮಾಡ್ಬಿಡ್ತಾರೆ ಸರ್, ಅಂದ್ರೆ ಕಲ್ಬೆರಕೆಗಳನ್ನ ಮಾಡ್ಬಿಡ್ತಾರೆ, ಇದರಿಂದ ರೈತರಿಗೆ ಕೆಟ್ಟ ಹೆಸರು ಬರ್ತದೆ. ಆದ್ರೆ ನಾವು ಜಾಸ್ತಿ ಸಾವಯವ ಕೃಷಿಗೊಂಡಂತಹ ಬೆಳೆಗಳು ಇರೋದನ್ನ ನೋಡಿ ಆಯ್ಕೆ ಮಾಡಿ ತಿನ್ಬೇಕು, ಅವು ಕನ್ಸ್ಯೂಮ್ ಮಾಡ್ಬೇಕು ನಾವು. ನಮ್ಗೆ ಮತ್ತೆ ಅದೊಂದು ಕೋರ್ಸ್ ಬರುತ್ತೆ ಸರ್, ಕನ್ಸಂಪ್ಷನ್ ಮತ್ತೆ ಅದ್ರದ್ದು ಲೈಸೆನ್ಸ್ ಹೆಂಗ್ ಕ್ಯಾನ್ಸಲ್ ಮಾಡ್ಬೇಕು, ನಾವು ಅದ್ರ ಮೇಲೆ ಯಾವ ರೀತಿ ಕೇಸ್ ಮಾಡ್ಬೋದು. ಇವಾಗ ಬೆಳೆ ಏನೋ ರೈತರು ಬೆಳೆದು APMC ಹಾಕ್ಬಿಡ್ತಾರೆ, ಬಟ್ ಅದನ್ನ ತಗೊಂಡು ಅದು ನಮಗೆ ರಿಟೈಲರ್ಸ್ ಬರೋಷ್ಟೊತ್ತಿಗೆ ಅದ್ರಲ್ಲಿ ತುಂಬಾ ಚೇಂಜಸ್ ಆಗಿರ್ತದೆ, ವೆಯ್ಟ್ ಬರ್ಲಿ ಅಂತಾನೋ ಅಥವಾ ಇನ್ನೇನೋ ಬರ್ಲಿ ಅಂತಾನೋ ಕಲರ್ ಕಾಣ್ಲಿ ಅಂತಾನೋ ಮಾಡ್ತಾರೆ. ಆದ್ರೆ ಹೆಸರು ಕೆಟ್ಟ ಹೆಸರು ಬರೋದು ರೈತರ ಮೇಲೆ ಬಂದ್ಬಿಡ್ತದೆ. ಅದನ್ನ ನಾವು ನೋಡಿ, ನಾವು ಕೊಂಡ್ಕೊಳ್ಳೋರು ನಾವು ನೋಡಿ ತಗೋಬೇಕು, ಇಲ್ಲ ನೀವು ಡೈರೆಕ್ಟ್ ರೈತರವ್ರ ಹತ್ರನಾದ್ರೂ ಒಂದ್ ತಗೋಬೇಕು, ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ತಗೋತಿದೀವಿ ಅಂತಂದ್ರೆ ಚೆಕ್ ಮಾಡಿ ನೀಟಾಗಿ ನೋಡಿ ತಗೋಬೇಕಾಗ್ತದೆ. ನಾವು ಆದಷ್ಟು ಈ ನೀವ್ ಹೇಳ್ದಂಗ್ ಫಾಸ್ಟ್ ಫುಡ್, ಬೇಕರಿ ಅವನ್ನ ಅವಾಯ್ಡ್ ಮಾಡ್ಬೇಕು. ಈ ಮೈದಾ ತುಂಬಿದಂತ ಆಹಾರಗಳು ಇವ್ಯಾವ ನಮ್ ದೇಹಕ್ಕೆ ಒಳ್ಳೇದಂತದೇ ಅಲ್ಲ. ನೀವು ಕುರ್ಕುಲ್ ತಿಂಡಿ ತಿನ್ಬೇಕು ಅಂತ ಇಷ್ಟಪಟ್ರೆ ಅಂದ್ರೆ ಸಿರಿಧಾನ್ಯದಲ್ಲೇ ಚಕ್ಲಿ ಮಾಡ್ಕೋಬಹುದು, ಕೋಡ್ಬೆಲೆ ಮಾಡ್ಕೋಬಹುದು, ಇವುಗಳನ್ನೆಲ್ಲ ಮಾಡ್ಕೊಂಡು ತಿನ್ಬಹುದು ನಾವು. ಆಮೇಲೆ ಇದು ಡ್ರೈ ಫ್ರೂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಡ್ಡು ಮಾಡ್ಕೊಂಡು ತಿನ್ಬಹುದು, ಸ್ವೀಟ್ಸ್ ಮಾಡ್ಕೊಂಡು ತಿನ್ಬಹುದು. ಇವಾಗ ಯಾವ್ದಾವ್ದು ಮೈದಾ ಯೂಸ್ ಮಾಡಿ ನಾವು ತಿಂತಿದೀವಲ್ಲ ಅವನ್ನೇ ಸಿರಿಧಾನ್ಯ ಯೂಸ್ ಮಾಡ್ಕೊಂಡು ನಾವು ತಿನ್ಬಹುದು. ಹಾಗಾಗಿ ನಾವು ಜಾಸ್ತಿ ಈ ಮೈದಾ ಐಟಮ್ಸ್ ಗಳು ನಮ್ಮ ಆರೋಗ್ಯಕ್ಕೆ ಹಾನಿಕರ. ಅವನ್ ಬಿಟ್ಟು ನಮ್ಮ ಹಳೆ ಪದ್ಧತಿ ಆದಂತಹ ಸಿರಿಧಾನ್ಯ ಕಾನ್ಸೆಪ್ಟ್, ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಇವುಗಳ ಮೇಲೆ ನಾವು ಜಾಸ್ತಿ ಒತ್ಕೊಟ್ಟು ನಾವು ಊಟ ಮಾಡ್ಬೇಕು, ಅವೇ ನಮ್ಮ ದೇಹಕ್ಕೆ ಒಳ್ಳೇದು. ಮತ್ತೆ ಎಳ್ನೀರು, ಇವಾಗ ಜಾಸ್ತಿ ಕೋಕೋ ಕೋಲಾ, ಇವುಗಳೇನಾಗ್ಬಿಡ್ತದೆ ಅಂದ್ರೆ ಟಾಕ್ಸಿಕ್ ಗ್ಯಾಸಸ್ ಇರ್ತಾವೆ, ಕಾರ್ಬನ್ ಡೈಆಕ್ಸೈಡ್ ನ ತುಂಬಿರ್ತಾರೆ ಸರ್, ಗ್ಯಾಸ್ ತುಂಬಿರ್ತಾರೆ ಅದ್ರಲ್ಲಿ ಹೆಚ್ಚು. ಅದು ಏನಾಗ್ಬಿಡ್ತದೆ ನಮ್ಮ ಆರೋಗ್ಯಕ್ಕೆ, ಅದೇ ಅವುಗಳೇ ಹಾನಿಕರ. ಈಗ ಅದ್ರ ಬದ್ಲಿ ಅದೇ ಎಳ್ನೀರ್ ಕುಡಿಬಹುದು, ಶರ್ಬತ್ ಮಾಡ್ಕೋಬಹುದು, ಇದೇ ಹಣ್ಣುಗಳಿಂದ ಜ್ಯೂಸ್. ನಾವೇ ಮನೇಲಿ ಇವಾಗ ಒಂದ್ ಕೆಜಿ ಕಿತ್ಲೆಣ್ ತಗೊಂಬಂದ್ರೆ ಅದ್ರಾಗ ಅರ್ಧ ಲೀಟರ್ಇಂದ ಜ್ಯೂಸ್ ಮಾಡ್ಕೋಬಹುದು ನಾವು, ಅದು ಉತ್ತಮ. ಹಣ್ಣುಗಳಿಂದ ನಾವೇ ಮನೇಲೆ ತಯಾರಿಸೋದು ಇನ್ನೂ ಉತ್ತಮ. ಹಂಗು ಎಷ್ಟೊಂದ್ ಫ್ರೂಟ್ ಜ್ಯೂಸ್ ಅಂಗಡಿಗಳು ಇರ್ತವೆ, ನಮಗ್ ಮನೇಲಿ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಅಲ್ಲಾದ್ರೂ ನಾವು ಕುಡಿಬಹುದು. ಈ ಪೆಪ್ಸಿ ಆಗಿರ್ಲಿ, ಕೊಕೋಗಲ ಆಗ್ಲಿ, ಎಲ್ಲ ಪ್ರಾಡಕ್ಟ್ಸ್ ಅಲ್ಲೆಲ್ಲ ಅವ್ರು ಏನ್ ಬ್ರ್ಯಾಂಡ್ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಇದ್ರಲ್ಲಿ ಅಷ್ಟಿದೆ ಇಷ್ಟಿದೆ ಅನ್ನೋದ್ರಲ್ಲಿ ಡಬಲ್ ಅಷ್ಟು ಆನಿಕ್ ಟಾಕ್ಸಿಕ್ ಕಂಟೆಂಟ್ಸ್ ಅದ್ರಲ್ಲಿ ಇರ್ತದೆ. ಶುಗರ್ ಕಂಟೆಂಟ್ ಜಾಸ್ತಿ ಇರ್ತದೆ, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರ್ತದೆ, ಅದ್ರೊಳಗಡೆ ಅಡಲ್ಟ್ರೇಷನ್ ಮಾಡಿರ್ತಾರೆ. ಇವುಗಳು ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಆಗ್ತದೆ. ಇವುಗಳು ಇವಾಗ ಮಧ್ಯಾಹ್ನ ಇವಾಗ ಪಿಜ್ಜಾ ತಿಂದು ಅದ್ರ ಮೇಲೆ ಒಂದು ಕೊಕೋ ಕೋಲಾ ಕುಡಿದು ನೀವು ರಾತ್ರಿ ಮಲಗಿದ್ದೀರಿ ಅಂದ್ರೆ ಅಜೀರ್ಣಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಆಲ್ರೆಡಿ ಮೈದಾ, ಅದ್ರ ಮೇಲೆ ಮತ್ತೆ ಕಾರ್ಬೋ ಡೈಆಕ್ಸೈಡ್ ಮಿಕ್ಸ್ ಆಗಿರುವಂತ ಒಂದು ಅನಿಲ, ಇವುಗಳಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಒಡೆತ ಬೀಳ್ತದೆ. ಮತ್ತೆ ಹೆಚ್ಚು ಮಹಿಳೆಯರು ತಮ್ಮ ಮನೆ ಸುತ್ತಮುತ್ತ ಏನಾದ್ರೂ ಜಾಗ ಇದ್ರೆ ಕೈತೋಟಗಳು ಮಾಡ್ಕೋಬೇಕು. 4 ವರ್ಷದಲ್ಲಿ ನಮ್ಗೆ ರಾವೆ ಅಂತ ಬರ್ತದೆ. ನಾವು 2 ತಿಂಗಳು ಶಿಶುನಾಳ ಎಂಬ ಗ್ರಾಮದಲ್ಲಿ ನಾವಿದ್ವಿ. ನಾವು ಅಲ್ಲಿ ಹೇಳ್ಕೊಟ್ಟಿದ್ದೆ ಇದನ್ನ, ಮಹಿಳೆಯರಿಗೆ ನಾವು ಬೀಜಗಳು ಕೊಟ್ವಿ, ಸೌತೆಕಾಯಿ ಬೀಜ, ಕ್ಯಾರೆಟ್ ಬೀಜ, ಪಾಲಕ್ ಬೀಜ, ಇವನ್ನೆಲ್ಲ ಮನೆ ಮನೆಗಳಿಗೂ ಹೋಗಿ 10 ಬೀಜಗಳನ್ನ ಕೊಟ್ಟು ಅವ್ರಿಗೆಲ್ಲ ಇದನ್ನೇ ಹೇಳ್ಕೊಟ್ ಬಂದಿದ್ದು. ನಾವು ಬೇರೆ ಕಡೆ ಹೋಗಿ ತಗೊಳ್ಳೋದಕ್ಕಿಂತ ನಿಮ್ಮ ಮನೆ ಮುಂದೆನೆ ಬೆಳೀತದೆ, ನೀವೇ ಇದನ್ನ ತಿನ್ನಿ ಅಂತನ್ಬಿಟ್ಟು ಅವ್ರಿಗೆ ಗೊಬ್ಬರನೂ ನಾವೇ ಕೊಟ್ವಿ, ವರ್ಮಿ ಕಾಂಪೋಸ್ಟ್ ನಾವೇ ಅವರಿಗೆ ಕೊಟ್ಟು ಬೀಜಗಳನ್ನೆಲ್ಲ ಕೊಟ್ಟು 1 ಸಾಲಿಗೆ ಕ್ಯಾರೆಟ್, 1 ಸಾಲು ಟೊಮ್ಯಾಟೊ, ಈ ರೀತಿ ನಾವೇ ಅವರಿಗೆ ಬೀಜಗಳನ್ನ ಕೊಟ್ಟು ಇದರಿಂದ ನೀವೇ ಮನೆಯಲ್ಲೇ ನಿಮ್ದು ಬರೀ ಕಿಚನ್ ಗಾರ್ಡನಿಂಗ್ ಅಂತಾನು ಹೇಳ್ಬೋದು, ಕೈತೋಟ ಅಂತ ಹೇಳ್ತೀರಾ, ಅದು ಆ ತರ ಮಾಡ್ಕೊಳ್ಳಿ ಅಂತನ್ಬಿಟ್ಟು ಅವ್ರಿಗೆ ಹೇಳಿ, ಮತ್ತೆ ಅವರಿಗೂ ಕೂಡ ಮಹಿಳೆಯರಿಗೆ ನಿಮ್ ಫ್ರೀ ಟೈಮ್ ಇದ್ದಾಗ ಈ ಕೆಲಸಗಳನ್ನ ಮಾಡಿ ಅಂತಂದ ಅವ್ರಿಗೆ ಹೇಳ್ಕೊಟ್ಟಿದ್ವಿ. ಆಮೇಲೆ ಅವ್ರಿಗೆ ಯಾವ ರೀತಿ ಆಹಾರ ತಿನ್ಬೇಕು, ಈಗ ನೀವು ಮನೇಲಿ ಇರ್ತೀರಾ, ಮನೇಲಿರೋರಿಗೆ ಏನಪ್ಪಾ ಆಹಾರ ಅಂತ ಅನ್ಕೋಬಹುದು, ಬಟ್ ಅವ್ರಿಗೆ ಮಹಿಳೆಯರಿಗೆ ಹೆಚ್ಚು ಪೌಷ್ಟಿಕಾಂಶದ ಅಗತ್ಯ ಇದೆ. ಅವ್ರಿಗೆ ನೆಕ್ಸ್ಟ್ ಅವ್ರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಾಗ್ಲಿ, ಅದಾದ್ಮೇಲೆ ಅವ್ರ ಲ್ಯಾಕ್ಟೇಟಿಂಗ್ ಟೈಮ್ ಅಲ್ಲಾಗ್ಲಿ, ಅವರಿಗೆ ಪೌಷ್ಟಿಕಾಂಶತೆ ಬಹಳ ಬೇಕಾಗ್ತದೆ. ಅವರಿಗೂ ಕೂಡ ನೀವು ಯಾವ ರೀತಿ ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ರು ನಮ್ಮ ಮಿಸ್, ಅವ್ರಿಗೆಲ್ಲ ಅದನ್ನ ಕ್ಲಾಸ್ ಮಾಡಿ ನಾವು ಹೇಳ್ಕೊಟ್ ಬಂದ್ವಿ ಅಲ್ಲಿ. ಅದಾದ್ಮೇಲೆ ನಾವು ಏನ್ 2 ತಿಂಗಳು ಅಲ್ಲಿ ಇದ್ವಲ್ಲ, 2 ಇವಾಗ ಹೊಲದ ಕೆಲಸ ಮಾಡೋ ಜನಗಳಿಗೆ ಅವರಿಗೆ ನೀವು ಯಾವ ರೀತಿ ಬೀಜ ಹಾಕ್ಬೇಕು, ಮಣ್ಣು ಪರೀಕ್ಷೆ ಮಾಡಬೇಕು, ನೀರಿನ ಪರೀಕ್ಷೆ ಮಾಡಬೇಕು, ನಿಮ್ಗೆ ಯಾಕೋ ಇಳುವರಿ ಬರ್ತಾ ಇಲ್ಲಪ್ಪ ಅಂದ್ರೆ ಒಂದ್ಸಲ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸ್ರಿ, ನೀರು ನಿಮ್ದೇನು ನೀರಾವರಿ ಇರುತ್ತಲ್ಲ ಆ ನೀರಲ್ಲಿ ಎಷ್ಟು pH ಇದೆ ಅದನ್ನ ಚೆಕ್ ಮಾಡಿಸ್ರಿ, ಆಮೇಲೆ ನೀವು ಯಾವ್ಯಾವ ಬೀಜಗಳನ್ನ ಬಿತ್ತುತ್ತಿರಲ್ಲ ಅದಕ್ಕೆ ಯಾವ ರೀತಿಯಾದಂತಹ ಫರ್ಟಿಲೈಸರ್ಸ್ ಹಾಕ್ಬೇಕು, ಯಾವ ರೀತಿಯಂತಹ ಗೊಬ್ಬರ ಹಾಕ್ಬೇಕು, ನೀವು ಅದನ್ನ ನೀವು ಫಸ್ಟ್ ಕನ್ಸಲ್ಟ್ ಮಾಡ್ಬೇಕು. ನೀವು ನಮ್ಮನ್ನ ಕನ್ಸಲ್ಟ್ ಮಾಡಿ ನಮ್ಮ ಹತ್ರ ನೀವು ಬರ್ಸ್ಕೊಂಡು ಅದ್ರ ತಕ್ಕಂತೆ ನೀವು ನಿಮ್ಮ ಜಮೀನಿಗೆ ಅಳವಡಿಸ್ಕೊಳ್ಳಿ ಅಂತಂದು ನಾವು ಫಸ್ಟ್ ಕನ್ಸಲ್ಟಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಮಣ್ಣು ಮತ್ತು ನೀರಿನ ಪರೀಕ್ಷೆ ಸಾಕಷ್ಟು ಜನ ರೈತರು ಮಾಡ್ತಾ ಇಲ್ಲ, ಮಾಡಿಸಿದ್ರೆ ನಮ್ಮ ಭೂಮಿಯಲ್ಲಿ ಏನು ಪೋಷಕಾಂಶಗಳ ಕೊರತೆ ಇದೆ, ನಾವೇನು ಕೊಡಬೇಕಾಗುತ್ತೆ, ಸುಮ್ಮನೆ ಪ್ರತಿ ವರ್ಷ ನಾವು ಬಿತ್ತನೆ ಮಾಡ್ತೀವಿ ಯಾವ್ದೋ DAP ನ ಯಾವ್ದೋ ಒಂದು ಗೊಬ್ಬರ ಸುಮ್ಮನೆ ಉಪಯೋಗಿಸ್ತಾ ಇರ್ತೀವಿ, ಅದರಲ್ಲಿ ನಮ್ಗೆ ಯಾವ ಪೋಷಕಾಂಶಗಳ ಕೊರತೆ ಇದೆ ಅಂತಾನೆ ಗೊತ್ತಾಗಲ್ಲ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬ ರೈತರು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದು ಹೆಚ್ಚು ಅನುಕೂಲ ಅಂತ. ಹೌದು ಹೌದು, ಇವಾಗ ಸುಮ್ಮನೆ ರೈತರು ಪರೀಕ್ಷೆ ಮಾಡಿಸಲ್ಲ, ಸುಮ್ಮನೆ ಬೆಳೆದು ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಮಣ್ಣಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಅಂತಾನೆ ಗೊತ್ತಿದ್ದಾನೆ, ಸುಮ್ಮನೆ ಗೊಬ್ಬರ ಗೊಬ್ಬರ ಹಾಕ್ಬಿಡ್ತೀರ. ಆಯಾ ಗೊಬ್ಬರ ಹಾಕಿದೀನಿ ಆದ್ರೂ ನನಗೆ ಇಳುವರೆ ಬರ್ತಾ ಇಲ್ಲ ಅಂತ ಸುಮ್ನೆ ರೈತರುಗಳು ಕನ್ಫ್ಯೂಸ್ ಆಗ್ತಿದ್ದಾರೆ. ಫಸ್ಟ್ ನೀವು ಗೊಬ್ಬರ ಹಾಕೋಕ್ಕೂ ಮುಂಚೆ ಫ್ಲೋ ಓಡ್ಸಕ್ ಮುಂಚೆನೆ ಫಸ್ಟ್ ನೀವೇನ್ ಮಾಡ್ರಿ, ಮಣ್ಣ ಫಸ್ಟ್ ಪರೀಕ್ಷೆ ಮಾಡಿಸಿ, ಈ ಮಣ್ಣಲ್ಲಿ ಏನೇನ್ ಕ್ವಾಲಿಟಿ ಇದೆ. ಅವಾಗ ಅವ್ರು ಹೇಳ್ತಾರೆ ಈ ಮಣ್ಣಲ್ಲಿ ಇಷ್ಟಿಷ್ಟು ಗುಣಗಳಿದಾವೆ, ಈ ಗುಣ ಇರುವಂತಹ ಮಣ್ಣಿಗೆ ನೀವು ಇಂತ ಬೆಳೆ ಬೆಳಿಬಹುದು ಅಂತ ಅವ್ರು ಹೇಳ್ತಾರೆ. ಅವರು ಹೇಳಿರೋ ಬೆಳೆನ ನೀವು ಬೆಳೆ ಬೆಳೀರಿ, ನಿಮಗೆ ಪಕ್ಕ ರಿಸಲ್ಟ್ ಸಿಗ್ತದೆ. ಅದ್ ಬಿಟ್ಬಿಟ್ಟು ನೀವು ಅದ್ರೊಳಗಡೆ ಯಾವ್ದು ಕೊರತೆ ಇರುವಂತ ಪೌಷ್ಟಿಕಾಂಶ ಕೊರತೆ ಇರುವಂತ ಭೂಮಿಲಿ ನೀವು ಮೆಕ್ಕೆಜೋಳ ಬೆಳೆ ಮತ್ತೊಂದು ಯಾವ್ದೋ ಬೆಳೆ ಬೆಳೆದ್ಬಿಟ್ಟು ಅದರಿಂದ ನನಗೆ ಜಾಸ್ತಿ ಇಳುವರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅಲ್ಲೇ ನಾವು ಫೇಲ್ ಆಗೋದು. ಫಸ್ಟ್ ಮಣ್ಣಲ್ಲಿ ಯಾವ ರೀತಿ ಗುಣಗಳಿದಾವೆ, ನಾವು ನೀರಾವರಿ ಮಾಡ್ತಾ ಇದ್ರೆ ಈ ನೀರಲ್ಲಿ ಎಷ್ಟು ಪಿ ಎಚ್ ಕಂಟೆಂಟ್ ಇದೆ ಅಂತ ಫಸ್ಟ್ ಚೆಕ್ ಮಾಡಿಸಿ ಅದಾದ್ಮೇಲೆ ನೀವು ಯಾವ ಬೆಳೆ ಬೆಳಿಬೇಕು ಅಂತ ನೀವು ನಿರ್ಧಾರ ಮಾಡಿ ಆಮೇಲೆ ಬೆಳೆ ಬೆಳೀರಿ. ಅದಾದ್ಮೇಲೆ ನೀವು ಆ ಬೆಳೆ ಬೆಳೀತಿದ್ದೀರಾ ಅಂದ್ರೂ ಕನ್ಸಲ್ಟೆಂಟ್ಸ್ ಹೇಳ್ತಾರೆ ಈ ಗೊಬ್ಬರ ಯೂಸ್ ಮಾಡಿ ಇಷ್ಟೇ ಪ್ರಮಾಣ ಯೂಸ್ ಮಾಡಿ 30% 40% ಅಥವಾ ಇಲ್ಲಾಂದ್ರೆ ನಿಮ್ಮ ಮಣ್ಣಿಗೆ ಗುಣವಾಗಿ ಯಾವ ತರದಂತಹ ಬೀಜನ ಯೂಸ್ ಮಾಡ್ರಿ. ಅದರಲ್ಲೂ ಕಂಪ್ನಿಗಳು ಬರ್ತವೆ, ಈ ಕಂಪ್ನಿ ಬೀಜ ಈ ಕಂಪ್ನಿ ಬೀಜ ಆತರ ಅವ್ರು ಅವ್ರನ್ನ ಹೇಳ್ತಾರೆ ನಿಮ್ಮ ಜಮೀನಿಗೆ ಇದು ಉತ್ತಮ. ನೀವು ಪರೀಕ್ಷೆ ಮಾಡ್ದೇನೆ ನೀವು ಬಿತ್ತನೆ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಇಳುವರಿಯಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗ್ಬಿಡ್ತದೆ. ನೀವು ಈ ಕೃಷಿ ಪದವಿ ಮಾಡ್ಬೇಕಾದ್ರೆ ಅಂತಿಮ ವರ್ಷದಲ್ಲಿ ಬೇರೆ ದೇಶಗಳಿಗೆಲ್ಲ ಪ್ರವಾಸಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ ಯಾವ್ಯಾವ ದೇಶಕ್ಕೆ ಹೋಗಿದ್ರಿ, ನಮ್ಮ ಒಂದು ಕೃಷಿ ಪದ್ಧತಿಗೂ ಅಲ್ಲಿನ ಕೃಷಿ ಪದ್ಧತಿಗೆ ಏನ್ ವ್ಯತ್ಯಾಸ? ಆಕ್ಚುಲಿ ನಮ್ಗೆ 4 ದೇಶನ ಕೊಟ್ಟಿದ್ರು, ಆಸ್ಟ್ರೇಲಿಯಾ, ಮಲೇಷಿಯಾ, ಫಿನ್ಲ್ಯಾಂಡ್ ಮತ್ತೆ ಥೈಲ್ಯಾಂಡ್, ಸ್ವೀಡನ್. ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಸೇರಿ ಒಂದು ಪ್ರವಾಸ ಆಗಿತ್ತು. ನಮ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಸೊ ನನ್ನ ರ್ಯಾಂಕಿಂಗ್ ಪ್ರಕಾರ ನನಗೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಎಂಬ ದೇಶಕ್ಕೆ ಹಾಕಿದ್ರು. ಆ ದೇಶದಲ್ಲಿ ಹೇಗಿತ್ತು ಅಂತ ಅಂದ್ರೆ ಅದು ಬಂದ್ಬಿಟ್ಟು ಫುಲ್ ಯುರೋಪಿಯನ್ ಕಂಟ್ರಿ, ಹಾಗಾಗಿ ಆ ಕಂಟ್ರೀಸ್ ಅಲ್ಲಿ ತುಂಬಾ ಕೋಲ್ಡ್, ಮಂಜು, ಬರೀ ಮಂಜು ಇರ್ತದೆ, ಹಾಗಾಗಿ ಅಲ್ಲಿ ಮಣ್ಣು ಅಷ್ಟು ಫಲವತ್ತತೆ ಇರಂಗಿಲ್ಲ. ಸೊ ಅವ್ರೇನ್ ಮಾಡಿದ್ರು, ಅವ್ರು ಬರೀ ಓಟ್ಸ್ ಅಷ್ಟೇ ಬೆಳೀತಾರೆ. ಅವರು ಜಾಸ್ತಿ ಟೆಕ್ನಾಲಜಿ ಸಿಕ್ಕೊಟ್ರು ಇಂಪಾರ್ಟೆನ್ಸ್, ಅವರು ಬೆಳೆಯೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ರೀತಿ ಅಂತ ಉಪಕರಣಗಳನ್ನ ಯಂತ್ರೋಪಕರಣಗಳನ್ನ ಯೂಸ್ ಮಾಡ್ಬೋದು, ಈಗ ಒಂದು ಗಟ್ಟಿ ನೆಲಕ್ಕೆ ಯಾವ ರೀತಿ ಫ್ಲೋ ಡಿಸೈನ್ ಮಾಡಬೇಕು, ಮೆತ್ತ ಮಣ್ಣಿಗೆ ಯಾವ ರೀತಿ ಫ್ಲೋ ಡಿಸೈನ್ ಮಾಡಬೇಕು, ಆತರ ಅವರು ಟೆಕ್ನಾಲಜೀಸ್ ನ ಯೂಸ್ ಮಾಡಿದ್ರು. ಅವ್ರದ್ದು ಐಫೈ ಟೆಕ್ನಾಲಜೀಸ್ ಅಂದ್ರೆ ಆ ಟೆಕ್ನಾಲಜೀಸ್ ನ ನಮ್ಮ ಇಂಡಿಯಾಗೆ ತರಬಹುದು ತರಕಾಗಲ್ಲ, ಬಿಕಾಸ್ ಅವ್ರದ್ದೆಲ್ಲ ಯುರೋಪಿಯನ್ ಕಂಟ್ರೀಸ್ಗೆ ಅವ್ರ ಮಣ್ಣಿಗೆ ಒಂದಂತಹ ಅವರ ನೆಲಕ್ಕೆ ಒಂದುವಂತಹ ಟೆಕ್ನಾಲಜೀಸ್. ಆ ಟೆಕ್ನಾಲಜೀಸ್ ನ ನಮ್ಮ ಇಂಡಿಯಾಗೆ ತರಬೇಕು ಅಂದ್ರೆ ಫುಲ್ಲಿ ಸ್ಕಿಲ್ಡ್ ನಾವು ಟ್ರೈನಿಂಗ್ ತಗೊಂಡಿರ್ಬೇಕು. ಯಾಕಂದ್ರೆ ಅವರ ಯಂತ್ರಕ್ಕೂ ನಮ್ಮ ಯಂತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ನಮ್ಮ ರೈತರು ಅವರ ಯಂತ್ರ ಯೂಸ್ ಮಾಡಿ ಫ್ಲೋ ಹೊಡಿಯಕ್ ಹೋಗ್ತೀವಿ ಅಂದ್ರೆ ಆಗಲ್ಲ, ಅದ್ರಲ್ಲಿ ಅಪಾಯನೇ ಹೆಚ್ಚು. ಸೊ ಅದಕ್ಕೆ ಟ್ರೈನಿಂಗ್ಸ್ ಹೆಚ್ಚಿಗೆ ಬೇಕು ಆ ಉಪಕರಣ ಯೂಸ್ ಮಾಡ್ತೀವಿ ಅಂದ್ರೆ. ಆಮೇಲೆ ಆ ಉಪಕರಣಗಳು ತುಂಬಾ ಕಾಸ್ಟ್ಲಿ, ಇನ್ನೊಂದು ಎರಡೇ ಮಾತು ಬಹಳ ಕಾಸ್ಟ್ಲಿನೂ ಇರ್ತದೆ. ನಮ್ಮಂತ ಸಾಮಾನ್ಯ ರೈತರು ಅಫರ್ಡ್ ಮಾಡಕ್ಕಾಗಲ್ಲ, ಸಣ್ಣ ರೈತರು ಅಫರ್ಡ್ ಮಾಡಕ್ಕಾಗಲ್ಲ, ಬಟ್ ದೊಡ್ಡ ರೈತರು ಅಫರ್ಡ್ ಮಾಡ್ಬೋದು, ಮಾಡಿದ್ರು ಟ್ರೈನಿಂಗ್ ಬೇಕು ಅವರಿಗೆ ಆ ರೀತಿ. ಬಟ್ ಬಹಳ ಟೆಕ್ನಾಲಜೀಸ್ ತುಂಬಾ ಮುಂದುವರೆದಿರೋ ಅಂತದ್ದು ಎಲ್ಲಾ ತರಹ ಬೆಳೆಗಳಿಗೆ, ಸಣ್ಣ ಬೆಳೆ ಆದಂತ ನೀವು ಟೊಮೆಟೊ ಮೆಣಸಿನಕಾಯಿ ತರಕಾರಿಯಿಂದ ಹಿಡಿದು ದೊಡ್ಡ ಬೆಳೆ ಆದಂತಹ ತೋಟಗಾರಿಕೆ ಆಗ್ಲಿ ಅವುಗಳಿಗೆ ತನಕನು ಡಿಫ್ರೆಂಟ್ ಟೈಪ್ಸ್ ಆಫ್ ಉಪಕರಣಗಳನ್ನ ಅವರು ತೋರಿಸಿದ್ರು. ಅವ್ರ ಸ್ಟೈಲ್ಸೇ ಬೇರೆ ಇರ್ತದೆ. ನಾವು ನಮ್ಮ ಕುರ್ಜಿಗೆ ನಾವು ಯು ಶೇಪ್ ಈ ತರ ಶೇಪ್ ಅಲ್ಲಿ ಇದೆ, ಅವ್ರದ್ದು ಬೇರೆ ತರ ಇರ್ತದೆ, ಅವ್ರ ಕಟಾವ್ ಮಾಡೋದೇ ಬೇರೆ ತರ ಇರ್ತದೆ. ಅದಕ್ಕೆ ಅವುಗಳು ಅವ್ರ ಮತ್ತೆ ಅವ್ರು ಯೂಸ್ ಮಾಡೋ ಅಂತ ಮೆಟಲ್ಸ್ ಇವಾಗ ಅದು ಶಾರ್ಪ್ನೆಸ್ ಎಷ್ಟಿರ್ಬೇಕು, ಆಮೇಲೆ ಅವ್ರದೆಲ್ಲ ಮಷೀನ್ಸ್ ಆಗಿರೋದ್ರಿಂದ ಟೆಕ್ನಾಲಜೀಸ್ ಅಡ್ಜಸ್ಟ್ ಮಾಡೋದು, ಅದನ್ನ ಮಾನಿಟರಿಂಗ್ ಮಾಡೋದು, ಆ ತರ ಅಲ್ಲಿ ಬೇರೆ ತರ ಇದ್ವು. ನಮಗೆ ಏನಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಟಾಪಿಕ್ಸ್, ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಯಾವ್ಯಾವ ರೀತಿಯಾದಂತ ಟೆಕ್ನಾಲಜೀಸ್ ಇದಾವೆ ಅನ್ನೋದನ್ನ ನಾವು ತಿಳ್ಕೊಂಬಂದ್ವಿ. ಅದು ನಮಗೆ ಬಹಳ ಯೂಸ್ಫುಲ್ ಆದಂತ ಮಾಹಿತಿ ಆಯ್ತು ನಮಗೆ. ಅಂದ್ರೆ ನಮ್ಮ ನಾವೆಲ್ಲ ಇಲ್ಲಿ ಸಾಮಾನ್ಯವಾಗಿ ನಾವು ಯಾವ ರೀತಿ ಕಳೆ ಕೀಳ್ತೀವಿ, ಯಾವ ರೀತಿ ರೋಡ್ ಓಡಿಸ್ತೀವಿ, ಫ್ಲೋ ಓಡಿಸ್ತೀವಿ ಅನ್ನೋದು ನಮಗೆ ಗೊತ್ತಿತ್ತು. ಬಟ್ ಅವ್ರದ್ದು ತುಂಬಾ ಡಿಫ್ರೆಂಟ್ ಆಗಿತ್ತು. ಅವ್ರ ನೆಲಕ್ಕೊಂದಂತ ಅವ್ರ ಟೆಕ್ನಾಲಜೀಸ್ ಇದ್ವು, ಅವ್ರದ್ದೆಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದ್ವು. ಅದಾದ್ಮೇಲೆ ಸ್ವೀಡನ್ಗೆ ಕರ್ಕೊಂಡೋದ್ರು. ಸ್ವೀಡನ್ ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಇರಲಿಲ್ಲ, ಬಟ್ ನಮ್ಗೆ ಥಿಯರೀಸ್ ಇತ್ತು, ಥಿಯರಿ ಕ್ಲಾಸಸ್ ಮಾಡಿದ್ವು. ಬಟ್ ನಾವು ಫಿನ್ಲೆಂಡ್ ಅಲ್ಲಿ ಇದ್ದಾಗ ನಮ್ ಕೈಲೇ ಟ್ರಾಕ್ಟರ್ ಕೊಟ್ಟಿದ್ರು, ನಮ್ಗೇನೆ ನಮ್ಗೆ ಇಷ್ಟು ಜಮೀನ್ ಅಂತ ಕೊಟ್ಬಿಟ್ಟು ನೀವೇ ನಮ್ ಕೈನೇ ಮಾಡಿಸಿದ್ರು ಪ್ರಾಕ್ಟಿಕಲ್. ಫಿನ್ಲೆಂಡ್ ಅಲ್ಲಿ ಬಂದು ನಾವೆಲ್ಲ ಪ್ರಾಕ್ಟಿಕಲಿ ಮಾಡಿದ್ವಿ, ಸ್ವೀಡನ್ ಅಲ್ಲಿ ಬಂದು ಥಿಯರೀಸ್ ಕಲ್ತ್ವಿ ನಾವಲ್ಲಿ. ಆ ರೀತಿ ಇತ್ತು. ಅಲ್ಲೇ ರೈತರು ಚೆನ್ನಾಗಿ ಇಳುವರಿ ಎಲ್ಲ ತೆಗಿತಾರೆ ಅವರು ಕೂಡ. ಅಂದ್ರೆ ಅಲ್ಲಿ ಬರೀ ಓಟ್ಸ್ ಅಷ್ಟೇ ಬೆಳೆಯೋದು, ಅವರು 10% ಅವ್ರು ಬೆಳೆದ್ರೆ 90% ಇಂಪೋರ್ಟ್ ಮಾಡ್ಕೋತಾರೆ ಎಲ್ಲ, ಬಿಕಾಸ್ ಅದು ಫುಲ್ ಮಂಜು ಇರೋಂಥದ್ದು. ಅವ್ರಿಗೆ ನಾಲ್ಕೇ ನಾಲ್ಕು ತಿಂಗಳು ಬರುವಾಗದು, ಬಿಸಿಲು ಬರೋದಂದ್ರೆ ನಾಲ್ಕೇ ತಿಂಗಳು, ಅದು ಈ ಸೆಪ್ಟೆಂಬರ್ ಇಂದ ಆಗಸ್ಟ್ ಸೆಪ್ಟೆಂಬರ್ ಇಂದ ಈ ನವೆಂಬರ್ ಡಿಸೆಂಬರ್ ತನಕ ಅಷ್ಟೇ ಬರುವು. ಅದಾದ್ಮೇಲೆ ಮತ್ತೆ ಫುಲ್ ಮಂಜು, ಅವರು ಹೊರಗಡೆ ಬರೋಕೆ ಆಗಲ್ಲ, ಟ್ರಕ್ ತಗೊಂಡ್ಬಿಟ್ಟು ಮಂಜು ದಪ್ತಾ ಇರ್ತಾರೆ, ಅಷ್ಟು ಮಂಜು ಇರ್ತದೆ ಅವ್ರಿಗೆ. ಹಾಗಾಗಿ ಅವರು ಎಲ್ಲಾನು ಇಂಪೋರ್ಟ್ ಮಾಡ್ಕೋತಾರೆ. ಆಮೇಲೆ ಅವ್ರದ್ದು ಆಹಾರ ಪದ್ಧತಿನೇ ಬೇರೆ, ಅವರು ನಮ್ ತರ ಎಲ್ಲ ಬೇಯಿಸಿಕೊಂಡು ನಾವೆಲ್ಲ ಮಾಡ್ತೀವಲ್ಲ ತರ ಬೇಯಿಸ್ಕೊಂಡು ಊಟನೇ ಇಲ್ಲ ಅವ್ರದ್ದು. ಅವ್ರದ್ದೆಲ್ಲ ಬ್ರೆಡ್ ಆತರ ಇರ್ತದೆ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹಸಿ ಈರುಳ್ಳಿ, ಹಸಿ ಕ್ಯಾರೆಟ್, ಹಸಿ ಸೌತೆಕ ಈ ತರ ಎಲ್ಲ ಹಸಿ ತಿಂತಾರೆ. ಬಟ್ ಬೇಯಿಸೋದೇನಂದ್ರೆ ಅವರು ನಾನ್ ವೆಜ್ನ, ಆ ಕಡೆ ಎಲ್ಲ ಪ್ರಾನು ಬೀಫ್ ಇವುಗಳನ್ನೇ ಜಾಸ್ತಿ ಅಲ್ಲಿ ನಾನ್ ವೆಜ್ ಅಲ್ಲಿ ಯೂಸ್ ಮಾಡೋಂತ, ಅವನ್ನಷ್ಟೇ ಬೇಯಿಸ್ಕೊಂಡು ತಿಂತಾರೆ. ಇನ್ನು ಉಳಿದಿದೆಲ್ಲ ಇವನ್ನೆಲ್ಲ ವೆಜ್ ಐಟಮ್ಸ್ ಏನೇ ಇದ್ರು ಅವನ್ನೆಲ್ಲ ಹಸಿ ತಿಂತಾರೆ ಜಾಸ್ತಿ. ಅವರೆಲ್ಲ ಬ್ರೆಡ್ ಓರಿಯೆಂಟೆಡ್ ಊಟಗಳನ್ನ ಅವ್ರು ಜಾಸ್ತಿ ಮಾಡ್ತಾರೆ. ನಿಮ್ಗೆ ವಿದೇಶ ಪ್ರವೇಶಕ್ಕೆ ನಿಮ್ಗೆ ಅಧ್ಯಯನಕ್ಕೆ ಅನುಕೂಲ ಆಯ್ತು ಯಾಕಂದ್ರೆ ನಮ್ಮ ಟೆಕ್ನಾಲಜೀಸ್ ಬೇರೆ, ಅವ್ರ ಟೆಕ್ನಾಲಜೀಸ್ನ ನಾವು ಒಂದಷ್ಟು ತಿಳ್ಕೊಂಡ್ವಿ ನಾವು. ಆಮೇಲೆ ನಮ್ಗೆ ಏನಾದ್ರು ಉಪಯೋಗ ಆಗುತ್ತಾ, ನಮ್ಮ ರೈತರಿಗೆ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡ್ವಿ. ಯಾಕಂದ್ರೆ ಸಣ್ಣ ರೈತರಿಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ದೊಡ್ಡ ರೈತರಿಗೆ ಉಪಯೋಗ ಆಗ್ತದೆ. ಆಮೇಲೆ ಎಷ್ಟು ಅಡ್ವಾನ್ಸ್ಡ್ ಇದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ನಮ್ಮ ಮಣ್ಣು ಪರೀಕ್ಷೆ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಡಿಫ್ರೆನ್ಸ್ ಐತೆ. ಅವ್ರು ಯೂಸ್ ಮಾಡೋ ಕೆಮಿಕಲ್ಸ್ಗೂ ನಾವು ಯೂಸ್ ಮಾಡೋ ಕೆಮಿಕಲ್ಸ್ಗಳು ಡಿಫ್ರೆನ್ಸ್ ಇತ್ತು. ಅವ್ರ ಲ್ಯಾಬೊರೇಟ್ರಿನೇ ಬೇರೆ ತರ ಇತ್ತು. ಸೊ ನಾವು ಎರಡು ರೀತಿಯಾದಂತಹ ಕಲೆಗಳು ಹೇಗೇಗಿದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನಾವು ಕೊನೆ ಹಂತಕ್ಕೆ ಬಂದಿದ್ವಿ. ಈಗ ನೀವು ಈ ಕೃಷಿ ಪದವಿಯನ್ನೆಲ್ಲ ಮುಗಿಸಿದ್ರ ಮುಂದೆ ನಮ್ಮ ಈ ಕೃಷಿಕರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಆಗ ನೋಡಕ್ ಹೋದ್ರೆ ರೈತರಿಗೆ ಫಸ್ಟ್ ಹೇಳೋದನ್ನೇ ಸಾವಯವ ಕೃಷಿ ಮಾಡಿ. ನಿಮ್ಗೆ ಸಾವಯವ ಕೃಷಿ ಮಾಡೋದ್ರಿಂದನೇ ಹೆಚ್ಚು ಲಾಭ. ನಿಮ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ, ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಹಾನಿಕರಗಳಿದಾವೆ. ಹಾಗಾಗಿ ಸಾವಯವ ಕೃಷಿ ಮೇಲೆ ನೀವು ಅವಲಂಬಿತರಾಗಿ, ಜೊತೆಗೆ ಕೃಷಿ ಒಂದೇ ಆಗದೆ ಬೇರೆ ಬೇರೆ ಆದಂತ ಅದ್ರೊಳಗಡೆ ಬರುವಂತ ಹೈನುಗಾರಿಕೆ ಆಗ್ಲಿ, ಜೇನು ಸಾಗಾಣಿಕೆ ಆಗ್ಲಿ, ಕುರಿ ಸಾಗಾಣಿಕೆ ಆಗ್ಲಿ, ನೀವು ಕೃಷಿದಲ್ಲಿ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದ್ರಲ್ಲಿ ಬರ್ತದೆ ಆ ರೀತಿ. ಹಾಗಾಗಿ ಒಂದೇ ವೃತ್ತಿಯಲ್ಲಿ ನೀವು ಒಳಗೊಂಡ್ಲಾರ್ದೆ ಬೇರೆ ಬೇರೆದ್ರಲ್ಲಿ ಇತ್ತು ಅಂದ್ರೆ ನಿಮಗೆ ನಷ್ಟ ಅನ್ನೋದು ಆಗಲ್ಲ. ಹಾಗಾಗಿ ಸಾವಯವ ಕೃಷಿ ಮೇಲೆ ಅವಲಂಬಿತರಾಗಿ, ಕಮ್ಮಿ ಕೆಮಿಕಲ್ಸ್ನ ಯೂಸ್ ಮಾಡಿ. ಆಮೇಲೆ ಲೇಬರ್ಸ್ ಸಿಗಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಎಷ್ಟೇ ಆದ್ರೂ ನೀವು ಲೇಬರ್ಸ್ ಕಡೆಯಿಂದಾನೆ ಕೆಲಸ ಮಾಡಿಸ್ರಿ. ಮಷಿನ್ಸ್ ಬಳಕೆ ಮಾಡಿ ಮಾಡಬೇಡಿ ಅಂತಲ್ಲ, ಬಟ್ ಸ್ವಲ್ಪ ಕಮ್ಮಿ ಇರಲಿ, ಕಡಿಮೆ ಇರಬೇಕು. ಆಮೇಲೆ ಈಗ ಜಾಸ್ತಿ ಜನ ಕೃಷಿ ಈ ಪದವಿ ಕಡೆನೆ ಬರ್ತಾ ಇಲ್ಲ, ಈ ಕಡೆ ಬರ್ತಾ ಇಲ್ಲ. ಜಾಸ್ತಿ ಮೆಡಿಕಲ್ ಮಾಡ್ಬೇಕು ನಾವು, ಇಂಜಿನಿಯರಿಂಗ್ ಮಾಡ್ಬೇಕು ನಾವು ಅನ್ನೋರಿಗೆ ಇಲ್ಲೂ ಕೂಡ ಭವಿಷ್ಯ ಇದೆ. ನೀವು ಇಲ್ಲೂ ಡಿಗ್ರಿ ತಗೊಳ್ಳಿ, ಇಲ್ಲೂ ಡಬಲ್ ಡಿಗ್ರಿ ಮಾಡಿ, ನಿಮಗೆ ಎಲ್ಲಾ ಕಡೆ ಕೂಡ ಕೆಲಸ. ನೀವು ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಬೋದು, ಸೀಡ್ ಕಂಪ್ನಿಲಿ ವರ್ಕ್ ಮಾಡ್ಬೋದು, ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡ್ಬೋದು, ಆಮೇಲೆ ನೀವೇ ಕನ್ಸಲ್ಟೆಂಟ್ ಆಗ್ಬೋದು, ನೀವೇ ಫರ್ಟಿಲೈಸರ್ ಅಂಗಡಿ ಕೂಡ ತೆಗಿಬಹುದು. ಹಾಗಾಗಿ ಇದರಲ್ಲೂ ಕೂಡ ಭವಿಷ್ಯ ಇದೆ. ನಾವು ರೈತರಿಗೆ ನಾವು ಹೆಲ್ಪ್ ಮಾಡಬೇಕು. ನಮ್ ದೇಶದ ಬೆನ್ನೆಲುಬ್ರೆ ರೈತರು, ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ನಾವು ತಿನ್ನೋ ಒತ್ತು ತೂಟ ಅವ್ರು ಮಾಡೋ ಅಂತ ಶ್ರಮ. ಹಾಗಾಗಿ ಅವರಿಗೂ ಕೂಡ ನಾವು ಎಲ್ಲ ನಾವು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಅಂದ್ಬಿಟ್ರೆ ನಮ್ಮ ಕೃಷಿಕರಿಗೆ ಹೆಲ್ಪ್ ಮಾಡೋರು ಯಾರು? ನಾವೇ ಆಗಿರ್ಬೇಕು. ಹಾಗಾಗಿ ಈ ಕಡೆ ದಾರಿಗೂ ಬನ್ನಿ, ಇಲ್ಲೂ ತುಂಬಾ ಉಜ್ವಲ ಭವಿಷ್ಯ ಇದೆ. ಇವಾಗ ನನಗೆ ಯಾವ್ಯಾವ ರೀತಿ ಆಪರ್ಚುನಿಟಿ ಸಿಕ್ಕುವ ನಿಮಗೂ ಕೂಡ ಸಿಗ್ತದೆ. ನಮ್ಗೆ ಆಲ್ ಇಂಡಿಯಾ ಟೂರ್ ಅಂತ ಕರ್ಕೊಂಡು ಹೋದ್ರು, ಅಲ್ಲಿ ಪ್ರತಿ ಸ್ಟೇಟ್ ಅಲ್ಲೂ ಅವ್ರ ಸ್ಟೇಟ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಬೆಳೆ ಬೆಳೀತಾರೆ, ಅಲ್ಲಿ ಯಾವ ರೀತಿ ಟೆಕ್ನಾಲಜೀಸ್ ಇದಾವೆ, ಅಲ್ಲಿನ ಮಣ್ಣಿನ ಗುಣ ಯಾವ್ದು, ಅದಾದ್ಮೇಲೆ ಅಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ, ನಮ್ಗೆ ನೆಕ್ಸ್ಟ್ ಪಿಜಿ ಮಾಡ್ಬೇಕಂದ್ರೆ ನಮ್ಗೆ ಯಾವ ಕಾಲೇಜ್ ಉತ್ತಮ ಅನ್ನೋದೆಲ್ಲಾನು ಹೇಳ್ಕೊಡ್ತಾರೆ. ಹಾಗಾಗಿ ಕೃಷಿ ಕಾಲೇಜ್ ಅಂದ್ರೆ ಎಲ್ಲರೂ ಏನಂತಾರೆ, ಅಲ್ಲಿ ಹೋಗಿ ನಾನು ಕಲೆ ಕೀಳ ಕಲಿ ತನಕ ಹೋಗ್ಬೇಕಂತ ಅನ್ನೋ ಮೈಂಡ್ ಸೆಟ್ ಜನನು ಸ್ವಲ್ಪ ಜನ ಇದಾರೆ. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳೋ ಮಾತನ್ನ ನಾವಿಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ಇಲ್ಲೂ ಬರ್ರಿ, ಇಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಅಗ್ರಿಕಲ್ಚರಿಂಗ್ ಮಾಡ್ರಿ, ಬರೀ ಅಗ್ರಿಕಲ್ಚರ್ ಅಂತಲ್ಲ, ಇದ್ರೊಳಗಡೆನು ತೋಟಗಾರಿಕೆ ಇದೆ, ಆರ್ಟಿಕಲ್ಚರ್ ಮಾಡ್ಬೋದು, ಫಿಶರಿ ಮಾಡ್ಬೋದು, ಡೈರಿ ಸೈನ್ಸ್ ಇದೆ, ಹಲವಾರು ಪದವಿಗಳಿದಾವೆ ಅಗ್ರಿಕಲ್ಚರಿಂಗ್ ಮಾಡೋದ್ರಲ್ಲೇ. ಎಪಿಕಲ್ಚರ್ ಮಾಡ್ಬೋದು, ಎಂಟಮಾಲಜಿ ಮಾಡ್ಬೋದು, ಅಗ್ರೋನಮಿ ಮಾಡ್ಬೋದು, ಅಗ್ರಿ ಇಂಜಿನಿಯರಿಂಗ್ ಮಾಡ್ಬೋದು, ಅದರಲ್ಲಿ ಅಗ್ರಿಕಲ್ಚರಲ್ಲೂ ಇಂಜಿನಿಯರಿಂಗ್ ಇದೆ, ಅದು ಕೂಡ ಮಾಡ್ಬೋದು ನಾವು. ಇದರಲ್ಲೂ ಕೂಡ ತುಂಬಾ ಆಪ್ಷನ್ಸ್ ಇದಾವೆ ನೀವು ಮಾಡ್ಬೇಕು ಅಂದ್ರೆ, ಇಲ್ಲೂ ಬನ್ನಿ ವಿದ್ಯಾರ್ಥಿಗಳಿಗೆ ಅಂತ ನನ್ನ ಸಲಹೆ ಕೊಡ್ತೀನಿ. ಮತ್ತೆ ಈ ವಿದ್ಯಾಭ್ಯಾಸದ ಜೊತೆ ಏನಾದರೂ ಬೇರೆ ಹವ್ಯಾಸಗಳಿದಾವ ಮೇಡಮ್? ಅಂದ್ರೆ ನಾನು ಚಿಕ್ಕೋಳಿಂದನು ಕತೆ ಕವನಗಳನ್ನ ಬರೀತಾ ಇದ್ದೆ, ಆಮೇಲೆ ನಾಟಕಗಳನ್ನ ಮಾಡ್ತಿದ್ದೆ, ನೃತ್ಯಗಳು, ಜಾನಪದ ನೃತ್ಯ, ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ತನಕನೂ ಹೋಗಿ ಬಂದಿದ್ದೀನಿ. ಆಮೇಲೆ ಸ್ಪೋರ್ಟ್ಸ್ ಬಂತಂದ್ರೆ ಶಾರ್ಟ್ ಪುಟ್, ಥ್ರೋ ಬಾಲ್, ಮತ್ತೆ ಡಿಸ್ಕಸ್ ಥ್ರೋ, ರನ್ನಿಂಗ್ ರೇಸ್, ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಾನು 5ನೇ ಕ್ಲಾಸ್ ಇಂದನು ನನ್ನ ಕವನಗಳನ್ನ ಬರೀತಿದ್ದೆ. ನನ್ನ ಕಾಲೇಜ್ ಮ್ಯಾಗಝಿನ್ ಬುಕ್ ಅಲ್ಲಿ ಕೂಡ ನನ್ನ ಕತೆಗಳು ಪಬ್ಲಿಷ್ ಆಗಿದಾವೆ, ನನ್ನ ಕವನಗಳು ಪಬ್ಲಿಷ್ ಆಗಿದಾವೆ, ಕವಿ ಕವಿಗೋಷ್ಠಿಗಳಲ್ಲಿ ನನಗೆ ಜಿಲ್ಲಾ ಮಟ್ಟದ ಕವಿಗೋಷ್ಠಿ, ತಾಲೂಕು ಮಟ್ಟದ ಕವಿಗೋಷ್ಠಿ, ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್. ಈ ವಿದ್ಯಾಭ್ಯಾಸದ ಜೊತೆಗೆ ಈ ಎಲ್ಲಾ ಒಂದು ಹವ್ಯಾಸಗಳನ್ನ ತೊಡಗಿಸಿಕೊಂಡು ತುಂಬಾ ಚೆನ್ನಾಗಿ ಇದ್ ಮಾಡಿದ್ರೆ ಮೇಡಮ್, ನೀವೇ ಬರೆದಿರತಕ್ಕಂತ ಒಂದು ಕವನ ಹೇಳಿ. ನಾನು ಕನ್ನಡ ಅಂತ ಒಂದು ಕವನ ಬರೆದಿದ್ದೀನಿ, ಅದನ್ನ ಹೇಳ್ಬೇಕಂತ ಇಷ್ಟಪಡ್ತೀನಿ. ಕನ್ನಡ ಎನ್ನಲು ಮನ ಕುಣಿದಾಡುತ್ತಿದೆ, ಕನ್ನಡ ಎನ್ನಲು ತನು ಅರಳುತ್ತಿದೆ, ಕನ್ನಡ ಎನ್ನಲು ಕಿರುನಗೆಯು ಮೂಡುತ್ತಿದೆ, ಕನ್ನಡ ಎನ್ನಲು ರೋಮ ರೋಮವು ರೋಮಾಂಚಿತವಾಗುತ್ತಿದೆ. ಕನ್ನಡವ ಬಣ್ಣಿಸಲು ಅಸಾಧ್ಯವಾದದ್ದು, ಕನ್ನಡವ ವರ್ಣಿಸಲು ಶಬ್ದಕೋಶದ ಭಂಡಾರವು ಸಾಲದು, ಕನ್ನಡವ ನಾ ಅರಿಯಲು ಈ ಜನುಮವೂ ಸಾಲದು, ಕನ್ನಡವ ನಾ ಪ್ರೀತಿಸುವೆ ಅನಂತ ಕಾಲವು. ಕನ್ನಡಾಂಬೆಯನ್ನು ಶೃಂಗರಿಸಿಹರು ಕವಿಪುಂಗರು ಅವರ ಕವಿತೆಯಲ್ಲಿ, ಕನ್ನಡಾಂಬೆಯನ್ನು ಅಲಂಕರಿಸಿಹರು ವ್ಯಾಕರಣಾಂಶದಲ್ಲಿ, ಕನ್ನಡಾಂಬೆಯನ್ನು ಸಿಂಗರಿಸಿಹರು ಈ ಪ್ರಕೃತಿ ಮಾತೆಗೆ ಹೋಲಿಸಿ, ಕನ್ನಡಾಂಬೆಯನ್ನು ಸ್ಮರಿಸುವವರು ಕನ್ನಡಿಗರು ರಕ್ತದ ಕಣಕಣದಲ್ಲಿ, ಕನ್ನಡವ ಆಡಿ ಹೊಗಳಿದರು ಪಂಪರನ್ನ ಜನ್ನ ಲಕ್ಷ್ಮೀಪತಿ ಮುದ್ದಣ್ಣರು, ಕನ್ನಡವ ಮುದ್ದಾಡಿದರು ಬೇಂದ್ರೆ ಮಾಸ್ತಾರರು, ಕನ್ನಡವು ಪ್ರತಿ ಕನ್ನಡಿಗನ ಎದೆಯಲ್ಲಿ ರಾರಾಜಿಸಲಿ ಸದಾ, ಪ್ರತಿ ರಾಜ್ಯೋತ್ಸವ ಕನ್ನಡಾಂಬೆಗೆ ಉತ್ಸವ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಇದು ಕಸ್ತೂರಿ ಕನ್ನಡ, ಕೇಳಲು ಕನ್ನಡವು ಕಿವಿಗೆ ಇಂಪು, ಕಾಣಲು ಕನ್ನಡ ಕುಣಿದಾಡಲು ಕಣ್ಣಿಗೆ ತಂಪು, ನಾವೆಲ್ಲರೂ ಸೇರಿ ಪಸರಿಸುವ ಕನ್ನಡದ ಕಂಪು, ಬನ್ನಿ ಜೋಡಿಸುವ ಕೈ ಒಂದಾಗಿ ಹಬ್ಬುವ ಕನ್ನಡ ಕಂಪು ಮೂಲೆ ಮೂಲೆಯಲ್ಲಿ, ಎಲ್ಲರೂ ಸೇರಿ ಹೇಳಿ ಒಗ್ಗಟ್ಟಾಗಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಮೇಡಮ್. ಈಗೆಲ್ಲ ಸಾಕಷ್ಟು ಜನ ಈ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಂಗ್ಲಿಷ್ ಅಲ್ಲೇ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ. ನೀವು ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದ್ರು ಕನ್ನಡದಲ್ಲಿ ಇಂತಿಂತ ಒಳ್ಳೊಳ್ಳೆ ಕತೆ ಕವನಗಳನ್ನೆಲ್ಲ ಬರೆದಿದ್ದೀರ, ಬಹಳ ಸಂತೋಷ ಆಗ್ತಾ ಇದೆ. ಮೇಡಮ್, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನ್ನ ಫೋನ್ ನಂಬರ್ ಮೂಲಕ ಸಂಪರ್ಕ ಮಾಡಬಹುದು ಸರ್. ಹೇಳಿ ಮೇಡಮ್, ನಿಮ್ ಫೋನ್ ನಂಬರ್ 6360780034, 6360780034. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ನೀವು ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ನಮ್ಮ ರೈತರು ಯಾವ ತರ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿ, ಯಾವ ತರ ಕೃಷಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ ವಿದ್ಯಾಭ್ಯಾಸ ಹೀಗೆ ಸಾಗಲಿ, ಮುಂದೆ ಸಾಕಷ್ಟು ನಮ್ಮ ಈ ಕೃಷಿಕರಿಗೆ ಮಾರ್ಗದರ್ಶನ ನೀಡುವಂತ ಅವಕಾಶ ನಿಮಗೆ ಸಿಗ್ಲಿ ಅಂತ ನಮ್ಮ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಕೃಷಿ ವೈವಿಧ್ಯತೆ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಕೃಷಿ ಪದವೀಧರೆ ವಿ ವಿಸ್ಮಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಹವಾಮಾನ ವರದಿ. ನೈಋತ್ಯ ಮುಂಗಾರು ದಕ್ಷಿಣ ಒಳನಾಡಿನಲ್ಲಿ ಚುರುಕಾಗಿ ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿ ಮತ್ತು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ಕರಾವಳಿಯ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಕರ್ನಾಟಕದ ಜಿಲ್ಲೆಗಳ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಬಳ್ಳಾರಿ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಕೊಡಗು, ಮಂಡ್ಯ, ರಾಮನಗರ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಣ್ಣೆಕಾಳುಗಳ ಹಿಂಡಿಯನ್ನ ಸಾವಯವ ಗೊಬ್ಬರವಾಗಿ ಬಳಸುವ ರೀತಿ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನ ಹಿಂಡಿಗಳೆಂದು ಕರೆಯಲಾಗುತ್ತೆ. ಎಣ್ಣೆ ಹಿಂಡಿಗಳ ಉಪಯೋಗ ಸಾಕಷ್ಟಿದೆ. ಇವುಗಳನ್ನ ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಸಹ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಹಿಂಡಿಗಳನ್ನ ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳು ಅಡಿಗೆ ಮತ್ತು ಪಶುಗಳ ಆಹಾರವಾಗಿ ಬಳಕೆಯಾಗುವ ಖಾದ್ಯ ಹಿಂಡಿಗಳಾದರೆ ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವುಗಳಿಂದ ತಯಾರಾಗುವಂತಹ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆ ಮಾಡಬಹುದಾಗಿದೆ. ಇನ್ನು ಈ ಹಿಂಡಿಗಳ ಮಹತ್ವ ಏನಪ್ಪ ಅಂದರೆ ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲ ಪೋಷಕಾಂಶಗಳು ಬೀಜಗಳಲ್ಲಿ ಹೇರಳವಾಗಿರ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿರ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದೆಂದು ತಿಳಿದುಕೊಳ್ಬೇಕು. ಏಕೆಂದರೆ ಸಾರಜನಕವು ಸಾವಯವ ರೂಪದ್ದಾಗಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿದ್ದು ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣಾವಧಿಯವರೆಗೂ ದೊರಕುತ್ತೆ. ಹಿಂಡಿಗಳನ್ನ ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪು ನೇರಳೆ, ಬಾಳೆ, ಟೊಮೆಟೊ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೀಜಗಳಲ್ಲಿ ಜಂತುಗಳ ಬಾಧೆ ಕಡಿಮೆ ಎಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತುಗಳನ್ನು ಹತೋಟಿ ಮಾಡುವಲ್ಲಿ ಇತರ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥವಾಗಿ ಕೆಲಸ ನಿರ್ವಹಿಸುತ್ತವೆ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತೆ. ಅಲ್ಲದೆ ಹೊರಬಂದ ಮರಿಗಳು ಬಹುಬೇಗನೆ ಸಾಯ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೀತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಿಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತೆ. ಇದರಿಂದ